ಶಾಂತರಾಜ್ ಅವರ ಎಷ್ಟು ವಯಸ್ಸು ತಮಗೆ? ಸರ್ ನಾ 63. ನನಗೀಗ 63 ವರ್ಷ ಆಯ್ತು. ಏನ್ ಓದಿದ್ರಿ ತಾವು? ನಾನು 3rd class ಓದಿನಿ ಸರ್ ಅಷ್ಟೇ. ಮುಂದಕ್ಕೆ ಓದ್ಲಿಲ್ಲ? ಇಲ್ಲ ಸರ್, ಓದ್ಲಿಲ್ಲ. ನಾನು ಯಾಕೆ ಓದ್ಲಿಲ್ಲ ಮುಂದಕ್ಕೆ? ನಮ್ಮ ತಂದೆನೇ ಅಷ್ಟೊತ್ತಿಗೆ ಇದಾದ್ರು ನಮಗೂ ಸಹ ಚಿಕ್ಕ ಮಕ್ಕಳಾದ್ರು ನಮ್ಗೆ ಓದ್ ಸರ್ ನಮ್ ನೋಡ್ಕೊಳ್ಳೋರು ಯಾರು ಇರ್ಲಿಲ್ಲ. ಅದರಿಂದ ಸ್ಕೂಲ್ ಬಿಟ್ಬಿಟ್ಟೆ ನಾನು. ಆಗ್ಲಿ, ಸ್ಕೂಲ್ ಬಿಟ್ಟು ನೀವು ಕೃಷಿ ಇದು ಮಾಡಿದೆ ಸರ್? ಕೃಷಿಗೆ ಇದು ಮಾಡಿದೆ ಸರ್. ಈಗ 3 ವರ್ಷ ಅಂತ ಅಂದ್ರೆ ನಿಮ್ಗೇನೊಂದು 9-10 ವರ್ಷ ಆಗಿರುತ್ತೆ. 8-9 ವರ್ಷ ಸರ್ ಅಷ್ಟೇ. ಆ ವಯಸ್ಸಲ್ಲಿ ಕೃಷಿ ಶುರು ಮಾಡ್ಬಿಟ್ರೆ? ಶುರು ಮಾಡಿದ್ದೆ ಸರ್. ಆಗ್ಲಿ ಶುರು ಮಾಡಿದ್ದೆ ನಾನು. ಲತಾ ಅವರೇ, ನಿಮ್ಗೆ ಎಷ್ಟು ವಯಸ್ಸು? ನಂಗೆ 59. 59 ವರ್ಷ ಆಯ್ತು. ನೀವೇನು ಓದಿದ್ರಿ? ನಾನು SLC ಸರ್. SLC ಪಾಸ್ ಮಾಡಿದ್ರಾ? ಇಲ್ಲ ಸರ್, ಎಕ್ಸಾಮ್ಗೆ ಹೋಗ್ಲಿಲ್ಲ. ನಾನು ಊರಿಗೆ ಬಂದೆ, ನಮ್ಮ ಅಪ್ಪರ್ ಕಳಿಸ್ಲಿಲ್ಲ. ಎಲ್ಲಿ ಓದಿದ್ರಿ ನೀವು? ಕಂಟೂರು ಮತ್ತೆ ಬೆಳಗೋಡಲ್ಲಿ. ಏನ್ ಅಷ್ಟು ದೂರ? ಇಲ್ಲಿ ಕಂಟೂರಲ್ಲಿ 7th class ವರ್ಗೂ ಇತ್ತು ಸರ್. ಅವಾಗ SLC ವರ್ಗೂ ಇರ್ಲಿಲ್ಲ. ಆದ್ರಿಂದ ನಮ್ಮ ಮಾವನ ಮನೆಯಿಂದ ನಾನು ಬೆಳಗೋಡಿಗೆ ಹೋಗಿ ಓದ್ತಾ ಇದ್ದೆ. ಬೇರೆ ಬೇರೆ ಕಡೆ ಎಲ್ಲ ಓದಿದ್ರಿ? ಹೌದು. ಮುಂದಕ್ಕೆ ಓದ್ಬೇಕು ಅಂತ ಆಸೆ ಇತ್ತ? ಓದ್ಬೇಕು ಅನ್ನೋ ಆಸೆ ಇತ್ತು ಸರ್, ಮನೆ ಪ್ರಾಬ್ಲಮ್ ಇಂದ ನಮ್ಮ ಅಪ್ಪರು ಕಳಿಸ್ಲಿಲ್ಲ. ಎಷ್ಟು ಜನ ಮಕ್ಕಳು ನೀವು? ನಾವು 6 ಜನ ಮಕ್ಕಳು, 3 ಜನ ಗಂಡು ಮಕ್ಕಳು, 3 ಜನ ಹೆಣ್ಮಕ್ಳು. ಎಲ್ಲ ಚೆನ್ನಾಗಿದ್ದಾರೆ? ಈಗ ಎಲ್ಲ ಚೆನ್ನಾಗಿದ್ದಾರೆ. ನೀವೆಷ್ಟು ಜನ ಮಕ್ಕಳು ಶಾಂತರಾಜ್? 4 ಜನ ಅಣ್ಣ ತಂಬಿರ್ ನಾವು, 2 ಜನ ಅಕ್ತಿರು, ಒಬ್ಳು ತಂಗಿ. ಒಟ್ಟಿಗೆ 7 ಜನ ನಾವು. 7 ಜನ? 7 ಜನ ಸರ್. ಎಷ್ಟು ಜಮೀನ್ ಇತ್ತು ನಿಮಗೆ? ನಮಗೆ ಟೋಟಲ್ ಅಲ್ಲಿ ಒಂದು 13 ಎಕರೆ ಜಮೀನ್ ಇತ್ತು ಸರ್. ಊರಲ್ಲಿ 13 ಎಕರೆ ಜಮೀನ್ ಇತ್ತು. ವ್ಯವಸಾಯ ಏನಿದೆ? ತೋಟನೇ ಮತ್ತೆ ತರಿ ಜಮೀನ್, ಗದ್ದೆನೆ, ಗದ್ದೆ ಮಾಡ್ತಾ ಇದ್ದು, ಅದರಲ್ಲೇ ಜೀವನ ಮಾಡ್ತಾ ಇದ್ದು ಇಷ್ಟು ಜನನು. ಹೌದು ಸರ್. ಈಗ ನಿಮ್ಮ ತಮ್ಮ ಮತ್ತೆ ನೀವಿಬ್ರು ಹಂಚ್ಕೊಂಡಿದ್ದೀರಿ? ಎಲ್ಲ ಡಿವೈಡ್ ಆಗಿದ್ದು ಸರ್. ಎಲ್ಲರೂ ಚೆನ್ನಾಗಿದ್ದಾರೆ, ಎಲ್ಲ ಡಿವೈಡ್ ಆಗಿದ್ದು ಸರ್. ಈಗ ನಿಮ್ ಪಾಲ್ಗೆ ಎಷ್ಟು ಜಮೀನ್ ಬಂದಿದೆ? ನನ್ನ ಪಾಲಿಯಲ್ಲಿ 9 ಎಕರೆ ಇದೆ ಸರ್. ನನಗೆ 9 ಎಕರೆ ಇದೆ. 9 ಎಕರೆನಲ್ಲಿ ಏನೇನ್ ಬೆಳೆ ಮಾಡಿದಿರಿ? ತೆಂಗು, ಕಾಫಿ, ಅಡಿಕೆ, ಜೋಳ, ಶುಂಠಿ, ಇಷ್ಟನ್ನೆಲ್ಲ ನಾವು ಬೆಳೀತಾ ಇದೀವಿ ಸರ್. ಪ್ರತಿ ವರ್ಷನೂ ಕೂಡ ಬೆಳೀತಾ ಇದೀವಿ ಸರ್. ಪ್ರತಿ ವರ್ಷನೂ ಬೆಳೀತಾ ಇದೀವಿ ಸರ್. ಕಾಫಿ 8 ಎಕರೆ ಹಾಕೊಂಡಿದ್ರಿ? 3 ಎಕರೆ ಇದೆ ಸರ್. 3 ಎಕರೆನಲ್ಲಿ ಕಾಫಿ ಇದೆ ಸರ್. ತೆಂಗು ಅದ್ರೊಳಗಡೆ ಇದೆ? ತೆಂಗು ಅದ್ರೊಳಗೆ ಇದೆ ಸರ್. ಅಡಿಕೆನೂ ಅದ್ರೊಳಗೆ ಇದೆ ಸರ್ ನಮ್ದು. ಈಗ 3 ಬೆಳೆ ಮಾಡ್ಕೊಂಡಿದ್ರಲ್ಲ, ಏನ್ ತೊಂದ್ರೆ ಆಗ್ತಾಯಿಲ್ವಾ? ತೊಂದ್ರೆ ಆಗುತ್ತೆ ಸರ್. ಈಗ ನಾವ್ ಏನೋ ಗೊತ್ತಿಲ್ಲದೆ ಮಾಡ್ಬಿಟ್ಟು ಈಗ ಅದನ್ನ ಯಾಕೆ ಮಾಡ್ದಪ್ಪ ನಂಗೆ ಐತಿ, ಈಗ ತೆಗಿಯಂಗಿಲ್ಲ ಅದನ್ನ. ಈಗ ಅದ್ರೊಳಗೆ ವ್ಯವಸಾಯ ಮಾಡಿ ನಾವು ಜೀವನ ಮಾಡ್ಬೇಕು ಅನ್ನೋ ಮಟ್ಟದಲ್ಲಿ ಇದೀವಿ. ಯಾವ್ದಾದ್ರು ಒಂದ್ ಕಡಿಮೆ ಮಾಡ್ಕೊಂಡು ಮಾಡ್ಕೋಬಹುದು. ಮುಂದೆ ಮುಂದೆ ಕಾಫಿದೇನ್ ಲೆಕ್ಕ ಇರಲ್ವಲ್ಲ, ಅದರಿಂದ ಅಡಿಕೆ ಉಳ್ಕೊಳತ್ತೆ. ಅಡಿಕೆ ಒಳ್ಳೇದಾಗುತ್ತೆ ನಮಗೆ, ಅದರಿಂದ ಅಡಿಕೆನ ಉಳಿಸ್ಕೊಂತೀವಿ, ಕಾಫಿ ಹೋಗುತ್ತೆ. ತೆಂಗು ಪೂರ್ಣ ಹಾಕಿದ್ರ ಇಲ್ಲ ಸುತ್ತ ಹಾಕಿದ್ರ? 30 ವರ್ಷ ಆಯ್ತು ಸರ್ ನಾನು ತೆಂಗು ಮಾಡಿ. ಪೂರ್ತಿ ಹಾಕ್ಬಿಟ್ಟಿದ್ರ ಜಮೀನ್ಗೆಲ್ಲ? 3 ಎಕರೆ ಇದೆ ಸರ್. ತೆಂಗಿನ ಗಿಡ 3 ಎಕರೆ ಇದೆ ಸರ್ ನಮ್ದು. ತಂದೆಯವ್ರ ಕಾಲಕ್ಕೆ ಏನೇನ್ ಬೆಳೀತಾ ಇದ್ರು? ಅವರೆಲ್ಲ ಆಲೂಗಡ್ಡೆ ಬೆಳೆಯರು, ಹೊಲಭತ್ತ ಬೆಳೆಯರು, ಮತ್ತೆ ಗದ್ದೆ ಬೆಳೆಯರು. ಇಷ್ಟು ಬಿಟ್ಟರೆ ಬೇರೆ ಏನು ಬೆಳೀತಿರ್ಲಿಲ್ಲ ಅವರು. ಅವಾಗೆಲ್ಲ ತೋಟ ಈ ತರದ್ದೆಲ್ಲ ಏನಿರಲಿಲ್ಲ. ಏನು ಈ ತರ ಬೆಳೆ ಯಾವ್ದು ಇರಲ್ಲ ಸರ್. ಅವ್ರು ಮಾಡ್ಬೇಕಾದ್ರೆ ಈ ತರ ಬೆಳೆ ಯಾವ್ದು ಇರಲ್ಲ. ನಿಮ್ಗೆ ಯಾಕೆ ತೋಟ ಮಾಡ್ಬೇಕು ಅಂತ ಅನಿಸ್ತು? ಇಲ್ಲ ಆಜಿ ಬಾಜಿಲೆಲ್ಲ ಮಾಡಿದಾರೆ ಸರ್, ಅವ್ರನ್ನೆಲ್ಲ ನೋಡ್ಕೊಂಡು ನಾವು ಮಾಡ್ಬೇಕು ಅನ್ನೋದು ಒಂದು ಆಸೆ ಆಯ್ತು ಸರ್. ಅದರಿಂದ ಮಾಡಿದ್ದು. ಈ ತೋಟ ಮಾಡ್ಬೇಕು ಅಂತ ಹೇಳಿದ್ರೆ ನೀರಾವರಿ ಸೌಲಭ್ಯ ಬೇಕು. ನೀರಾವರಿ ಅಂದ್ರೆ ನಮ್ದು 5 ಬೋರ್ ಇದೆ ಸರ್. ನಮ್ದು 5 ಬೋರ್ ಇದೆ, ಒಳ್ಳೆ ನೀರಿದಾವೆಲ್ಲ. ಅದರಿಂದ ನಾವು ಮಾಡ್ಬೇಕು ಅಂತ ಒಂದು ಇದಾಯ್ತು ನಮಗೆ. ಯಾಕೆ ಅಷ್ಟೊಂದು ಬೋರ್ ಮಾಡಿಸಿದ್ರಿ? ನೀರ್ ಕಡಿಮೆ ಕಡಿಮೆ ಅಂತ ತೋಡಿಸಿದ್ದೆ ಆಯ್ತು. ಇನ್ನು ಜಾಸ್ತಿ ಸಿಗುತ್ತೆ, ಇನ್ನೂ ಸಾಕುತ್ತೆ ಅಂತ ಒಳ್ಳೆ ಬಾವಿನ ಮಾಡ್ಕೊಂಡು ಒಳ್ಳೆ ಎಲ್ಲವರಲ್ಲೂ ನೀರ್ ಇದಾವೆ. ಈಗ ಎಲ್ಲದ್ರಲ್ಲೂ ನೀರ್ ಹೊಡಿತೀರಿ? ಎಲ್ಲ ನೀರು ಇದಾವೆ ಸರ್, ಎಲ್ಲದ್ರಲ್ಲೂ ನೀರ್ ಹೊಡಿತಾ ಇದ್ವಿ ಸರ್. ಲತಾ ಅವರೇ, ನಿಮ್ಮ ತಂದೆಯವರ ಜಮೀನ್ ಎಷ್ಟಿತ್ತು? ಅವ್ರ ಕಾಲಕ್ಕೆ ಏನೇನ್ ಬೆಳ್ಕೊತಾ ಇದ್ರು? ಅವ್ರ ಕಾಲದಲ್ಲಿ ಹೊಲಭತ್ತ, ಜೋಳ, ಮತ್ತೆ ಆಲೂಗಡ್ಡೆ ಬೆಳೆಯೋರು, ಗದ್ದೆ ಬೆಳೆಯೋರು. ನಮ್ ತಂದೆಯವ್ರನ್ನ ನೋಡ್ಕೊಳಕಾಗಿ ನಮ್ಮ ಅಂಡಿರೆಲ್ಲ ಹೊರಗಡೆ ಹೋಗ್ಬಿಡ್ರು, ನೀನೇ ಇದ್ಬಿಡವ, ನಮ್ಮನ್ನ ನೋಡ್ಕೊಂಡು ನಮ್ಮ ಉತ್ತರಕ್ರಿಯೆ ಎಲ್ಲ ಮಾಡು ಅಂತ ಹೇಳಿರು ನಮ್ ತಂದೆಯವರು. ನಮ್ ತಂದೆಯವ್ರ ಆಸ್ತಿ ಸರ್ ಇದು. 8 ಎಕರೆ ನಮ್ ತಂದೆ ನಂಗ್ ಮಾಡ್ಕೊಟ್ಟಿರೋ ಆಸ್ತಿ. ಅದ್ರಲ್ಲೇ ನಮ್ ತಂದೆ ತಾಯಿ ಇಬ್ರು ನಾವೇ ನೋಡ್ಕೊಂಡು ನಾವೇ ಇದ್ ಮಾಡ್ಕೊಂಡು ಹೋದ್ವಿ. ಅವ್ರ ಉತ್ತರಕ್ರಿಯೆ ಎಲ್ಲ ಮಾಡಿದ್ವಿ, ಅವ್ರು ನಮ್ಮ ಹೆಸರಿಗೆ ಮಾಡುದು. ಈಗ ನೀವು ಹಂತಂತವಾಗಿ ಏನು ಅಭಿವೃದ್ಧಿ ಮಾಡ್ತಾ ಬಂದ್ರಿ ಜಮೀನನ್ನ? ಜಮೀನನ್ನ ನಾವು ತೆಂಗಿನ ಗಿಡ ಹಾಕ್ದು, ಅಡಿಕೆ ಗಿಡ ಹಾಕ್ದು, ಕಾಫಿ ಗಿಡ ಹಾಕ್ದು. ನನ್ ಮಗ ಎದ್ಮೇಲೆ ಕಾಫಿ ಗಿಡ ಎಲ್ಲ ಇದ್ ಮಾಡಿ ಮಾಡ್ದು. ಅವ್ನು ಸ್ವಲ್ಪ ಕಷ್ಟ ಪಡೋಕೆ ಶುರು ಮಾಡ್ದ, ಹಂಗಾಗಿ ನಾವು ಎಲ್ಲ ಮಾಡ್ಕೊಂಡು ಬಂದು. ಕಾಫಿ ಹಾಕಿ ಎಷ್ಟು ವರ್ಷ ಆಯ್ತು ಶಾಂತರಾಜ್ ಅವ್ರೆ? ಸರ್ ನಮ್ ಇವಾಗ ಒಂದು 3 ವರ್ಷ ಆಯ್ತು ಸರ್. ನನಗೆ ಕಾಫಿ ಗಿಡ ಹಾಕಿ 3 ವರ್ಷ ಆಗಿದೆ. 3 ವರ್ಷ ಆಯ್ತು ಕಾಫಿ ಗಿಡ ಹಾಕಿ. ಯಾಕೆ ಕಾಫಿ ಹಾಕ್ಬೇಕು ಅನ್ನಿಸ್ತು ನಿಮ್ಗೆ? ಬೆಳಿಬೇಕು, ಒಂದ್ ಸ್ವಲ್ಪ ಮುಂದೆ ಹೋಗ್ಬೇಕು, ನಾವು ಅಭಿವೃದ್ಧಿಯಾಗಿ ಬದುಕಬೇಕು, ಎಲ್ಲರಂತೂ ನೋಡ್ಬೇಕಲ್ವಾ ಅಂತೇಳಿ ನಾನು ಕಾಫಿ ಮಾಡಿದ್ದು. ಚೆನ್ನಾಗಿದೆ ಕಾಫಿ ತೋಟ. ಅದಕ್ಕಿಂತ ಮೊದ್ಲು ಇತ್ತು ನಮ್ದು ಕಾಫಿ ಅಂದ್ರೆ ಇಷ್ಟೊಂದು ಚೆನ್ನಾಗಿರ್ಲಿಲ್ಲ ನಮ್ದಾಗ ಬೆಳೆ. ಇತ್ತೀಚೆಗಂತೂ ನಮ್ಗೆ ದನಿಂದ ಒಳ್ಳೆ ಗೊಬ್ಬರ ಆಗುತ್ತೆ, ಅದ್ರಿಂದ ಒಳ್ಳೆ ತೋಟ ಮಾಡ್ಬೇಕು ಅಂತ ಆಸೆ ಆಯ್ತು ಮಾಡಿದೆ ಸರ್ ನಾನು. ಕಾಫಿ ಯಾವ ತಳಿ ಹಾಕೊಂಡಿದ್ರಿ? ಚಂದ್ರಗಿರಿ ಸರ್. ಎಲ್ಲ ಚಂದ್ರಗಿರಿ ಹಾಕೊಂಡಿದ್ರಿ. ಒಳ್ಳೆ ತಳಿ ಅಲ್ವಾ? ಒಳ್ಳೆ ತಳಿ ಸರ್. ಹೌದು, ಚಂದ್ರಗಿರಿ ಒಳ್ಳೆ ತಳಿ. ಕಾಫಿ ಫಸಲಿಗೆ ಬರ್ತಾ ಇದೆಯಾ? ಈಗ ಬರ್ತಾ ಇದೆ ಸರ್, ಎಲ್ಲ ಫಸಲಿಗೆ ಬರ್ತಾ ಇದೆ, ಎಲ್ಲದೂ ಫಸಲು ಇದೆ ಸರ್. ಏನ್ ವಿಶೇಷ ಅಂತೀರಾ ಚಂದ್ರಗಿರಿ ತಳಿದು? ವಿಶೇಷ ಏನಿಲ್ಲ ಸರ್, ಚೆನ್ನಾಗಿದೆ, ಕಾಯಿ ಚೆನ್ನಾಗಿ ಬರುತ್ತೆ, ಫಸಲು ಚೆನ್ನಾಗಿ ಬರುತ್ತೆ, ಇಳುವರಿ ಚೆನ್ನಾಗಿದೆ. ಎಕರೆ 25 ಚೀಲ ಬೆಳಿಬಹುದು ಅಂದ್ರು. ನಾವು ಅವರೇಜ್ 8-10 ಚೀಲ ಬೆಳೆದಿದ್ವಿ ಸರ್. ಚಿಕ್ಕ ಗಿಡ, 2 ವರ್ಷದ ಗಿಡ ಅದು, 2.5 ವರ್ಷ ಗಿಡ ಅದಕ್ಕೆ ಚಿಕ್ಕ ಗಿಡ. ಅವರೇಜ್ ಈಗ ಒಂದು 8-10 ಚೀಲ ಬೆಳಿತಾ ಇದ್ವಿ ಸರ್ ಎಕರೆಗೆ. ಮುಂದೆ ಮುಂದೆ ಅದೇ ದೊಡ್ಡದಾದ್ರೆ ಎಕರೆಗೆ ಒಂದ್ 20 ಚೀಲ 25 ಚೀಲ ಕುಯ್ಬಹುದು. ಅಂದ್ರೆ ಇನ್ನು ಚಿಕ್ಕ ಗಿಡ, 2 ವರ್ಷದ ಗಿಡ ಅದು. ಈಗ ಅದ್ರಿಂದ ಇದ್ ಮಾಡ್ತಾ ಇದೀವಿ ಸರ್. ನಾವು ಕಾಫಿಗೆ ಏನೇನ್ ಕೆಲಸ ಮಾಡ್ತಿರಲ್ಲ ತವ್ರೆ? ಕಾಫಿಗೆ ಚಿಗುರು ತೆಗಿಬೇಕು, ಆಮೇಲೆ ಕಸಿ ತೆಗಿಬೇಕು, ಮತ್ತೆ ಗೊಬ್ಬರ ಹೊಳೆದು ಲಿಂಡನ್ ಹಚ್ಚೋದು, ಸ್ಪ್ರೇ ಮಾಡೋದು, ಎಲ್ಲಾ ಕೆಲ್ಸನು. ಅದ್ ನಾವು ಮಕ್ಕಳನ್ನ ಯಾವ ರೀತಿ ಸಾಕ್ತಿವೋ ಆ ರೀತಿ ಕಾಫಿ ಗಿಡನು ನಾವು ನೋಡ್ಕೊಂಡ್ರೆ ದನಿಂಗ್ ಗೊಬ್ಬರ ಏರಳವಾಗಿ ದನಿಂಗ್ ಗೊಬ್ಬರ ಹಾಕ್ತಿವಿ. ಹಂಗೆ ಮಾಡಿದ್ರೆ ನಮ್ಮನ್ನ ಅವು ನೋಡ್ಕೊತವೆ, ನಾವು ಅವನ್ ನೋಡ್ಕೊಂಡ್ರೆ ನಮ್ಮನ್ನ ಅವು ನೋಡ್ಕೊತವೆ. ಸದ್ಯಕ್ಕೆ ಇವತ್ತೇನ್ ಕೆಲಸ ಮಾಡ್ತಿದ್ರಿ? ಇವತ್ತು ಶುಂಠಿ ಕಳೆ ತೆಗಿತಾ ಇದ್ದು ಸರ್. ನನ್ ಮಗ ಮಣ್ಣಾಕ್ತಾ ಇದ್ದ ಶುಂಠಿಗೆ, ನಾವು ಕಳೆ ತೆಗಿತಾ ಇದ್ದು. ಶುಂಠಿ ಎಷ್ಟು ಹಾಕೊಂಡಿದ್ರಿ? ಶುಂಠಿ ಒಂದು 8 ಚೀಲ. 8 ಚೀಲ ಹಾಕಿದ್ರಿ? ವರ್ಷ ವರ್ಷ ಹಾಕ್ತೀರ? ವರ್ಷ ವರ್ಷ ಹಾಕ್ತಿದ್ವಿ, ನಮ್ಗೆ ಯಾವಾಗ್ಲೂ ಲಾಸ್ ಮಾಡಿಲ್ಲ ಶುಂಠಿ. ಈಗ ಒಂದ್ 4-5 ವರ್ಷದಿಂದ ಕೆಲಸ ಜಾಸ್ತಿ ಬೇಡ ಅಂತ ಬಿಟ್ಟಿದ್ರು, ಈ ವರ್ಷ ಹಾಕಿದ್ರೆ ಚೆನ್ನಾಗಿ ಬೆಳೆ ಚೆನ್ನಾಗಿದೆ. ಬೆಳೆ ಚೆನ್ನಾಗಿ. ಕಳೆದ ವರ್ಷ ಏನ್ ಹಾಕಿರ್ಲಿಲ್ಲ? ಹಾಕಿರ್ಲಿಲ್ಲ ಸರ್. ಕಳೆದ ವರ್ಷ ಹಾಕಿದ್ರೆ ನಿಮ್ಗೆ ಲಾಸ್ ಆಗ್ಬಿಡೋದು? ಲಾಸ್ ಆಗ್ಬಿಡೋದು, ಕಳೆದ ವರ್ಷ ಹಾಕಿರ್ಲಿಲ್ಲ. ಹೆಂಗ್ ಗೊತ್ತಾಯ್ತದ ಈ ವರ್ಷ ಹಾಕ್ಬೇಕು ಈ ವರ್ಷ ಹಾಕ್ಬಾರ್ದು? ಇದು ಹೊಸ ಜಾಗ ಆಯ್ತು, ಹಾಕಿ ಒಂದ್ 10 ವರ್ಷದ ಮೇಲಾಗಿತ್ತು. ಒಂದ್ 5 ಚೀಲ ತಂದಾಕನ ಅಂತ ಹೋಗಿದ್ರು ಅಪ್ಪನ ಮಗನ ತರಕ್ಕೆ ಹೋಗಿ 10 ಚೀಲ ತಗೋಣ ಅಂದ್ರಂತೆ 8 ಚೀಲ ತಗೊಬಂದ್ರು. ಹಾಕಿವು ಮನೇರೆ ಕೆಲಸ ಮಾಡ್ತೀವಿ, ಮಣ್ ಕೊಡೋದು ಮತ್ತೆ ಕಳೆ ತೆಗಿಯೋದು ಎಲ್ಲಾ ಪ್ರತಿಯೊಂದ್ ಕೆಲ್ಸನು ಮನೇರೆ ಮಾಡ್ತೀವಿ. ಶುಂಠಿ ಚೆನ್ನಾಗೈತೆ, ಏನ್ ರೋಗ ಏನಿಲ್ಲ. ಶುಂಠಿ ಬೆಳೆ ಬಾರಿ ಚೆನ್ನಾಗಿದೆ. ಈಗ ಹಾಕಿ 3 ತಿಂಗಳಾಯ್ತು ಅಂತ ಅಂದ್ರೆ ನೀವು ಅಲ್ಲಿ ಒಳಗಡೆ ಕೂತ್ಕೊಂಡ್ರೆ ಕಾಣೋದಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ, ಒಳ್ಳೊಳ್ಳೆ ತೆಂಡೆಗಳು ಬಂದಿದಾವೆ. ಹಿಂಗೆ ಚೆನ್ನಾಗಿ ಬರಬೇಕು ಬೆಳೆ ಅಂತ ಅಂದ್ರೆ ನೀವೇನೇನ್ ಮಾಡ್ತೀರಾ, ಏನ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ? ದನ್ನಿ ಗೊಬ್ಬರ ಬೇಕು ಸರ್. ಸೀಮೆ ಗೊಬ್ಬರದಿಂದ ಬೆಳಿತೀವಿ ಅಂದ್ರಾಗ ದನ್ನಿ ಗೊಬ್ಬರ ಹಾಕ್ಬೇಕು, ಮತ್ತೆ ವ್ಯವಸಾಯ ಸ್ವಂತವಾಗಿ ಮಾಡ್ಬೇಕು. ಮೆಡಿಸಿನ್ ಹಾಕ್ಬಾರ್ದು, ಅದಕ್ಕೆ ಮೆಡಿಸಿನ್ ಜಾಸ್ತಿ ಹಾಕ್ತಷ್ಟು ಕಾಯಿಲೆನೆ, ಅದಕ್ಕೆ ಮೆಡಿಸಿನ್ ಅಲ್ಲಿಂದ ಬೆಳಿಬಾರ್ದು. ನಾವು ಸ್ಪ್ರೇ ಮಾಡ್ತಾ ಇರೋದಕ್ಕೆ ಗಂಜಲದಿಂದ ಸ್ಪ್ರೇ ಮಾಡ್ತಾ ಇರೋದು, ಅದನ್ನ ದನಿನ ಗಂಜಲೇನೆ ಉಪಯೋಗಿಸಿ ಅದ್ರ ಕರಿನ ಸಗಣಿನ ಎಲ್ಲ ಕಲಸಿ ಮಿಷನ್ ಅಲ್ಲಿ ಒಂದು ವಾರಕ್ಕೆ ಒಂದ್ಸರಿ ಸ್ಪ್ರೇ ಮಾಡ್ತಾರೆ. ನಾವು ಮೆಡಿಸಿನ್ ಯಾವ್ದು ಉಪಯೋಗಿಸಿಲ್ಲ ಸರ್. ಅದಕ್ಕೆ ಚೆನ್ನಾಗಿದೆ ಶುಂಠಿ ಮಾತ್ರ ಚೆನ್ನಾಗಿದೆ ಮಾತ್ರ, ಅಷ್ಟನ್ನ ಹೇಳ್ಬಹುದು ಸರ್. ನಾನು ಗಂಜಲ ಎಷ್ಟು ದಿವಸದಿಂದ ಶುರು ಮಾಡ್ತೀರ ಅದನ್ನ ಸ್ಪ್ರೇ ಮಾಡೋದು? ಒಂದು ವಾರಕ್ಕೆ ಒಂದ್ಸರಿ ಹೊಡಿತಾ ಇದೀವಿ ಸರ್. ನಾವು ವಾರಕ್ಕೆ ಒಂದ್ ದಿವಸ ಹೊಡಿತಾ ಇದೀವಿ. ಏನಾದ್ರು ಕಾಯಿಲೆ ಬರ್ಲಿ ಬರ್ದನೆ ಇರ್ಲಿ ಹೊಡಿಯೋದು? ಹೊಡಿಬೇಕು ಸರ್, ಅದು ಚೆನ್ನಾಗಿ ಬರುತ್ತೆ. ಕಾಯಿಲೆ ಬರ್ಲಿ ಬರ್ದೇ ಇರ್ಲಿ ಅದನ್ನ ಮಾಡಿದ್ರೆ ಅದಕ್ಕೊಂಥರ ಚೆನ್ನಾಗಿರುತ್ತೆ ಸರ್. ಅದನ್ನ ಮಾಡಿದ್ರೆ ಎಲ್ಲಾ ಮೆಡಿಸಿನ್ಗಿಂತ ಒಳ್ಳೇದು ಅಂದ್ರೆ ದನಿನ ಗಂಜಲ. ಗಂಜಲ ಸ್ಪ್ರೇ ಮಾಡಿದ್ರೆ ಬಾರಿ ಒಳ್ಳೇದು. ಗಂಜಲ ಹೆಂಗ್ ಸಂಗ್ರಹಣೆ ಮಾಡ್ತೀರ ನೀವು? ಗಂಜಲ ನಾವು ಅದು ನೇರವ ಕೊಟ್ಟಿಗೆ ಹೋದಾಗ ಅದನ್ನ ಒಂದು ಕ್ಯಾನಿಗೆ ಹಿಡ್ಕೊಂಡು ಬೇರೆದಕ್ಕೆ ಇದ್ ಮಾಡ್ಕೊಂಡು 1 ಲೀಟರ್ ಗಂಜಲಕ್ಕೆ 10 ಲೀಟರ್ ನೀರ್ ಬೆರೆಸಿ ಮಿಕ್ಸ್ ಮಾಡಿ ಹೊಡಿತಾ ಇದ್ವಿ ಸರ್. ನಾವು ಯಾವ್ದೇ ಬೆಳೆಗೂ ಈಗ ಹಸುಗಳು ಗಂಜಲ ಹಾಕುವಾಗ ನೇರವಾಗಿ ಬಕೆಟ್ಗೆ ಇಟ್ಕೊಂಡು ಅದನ್ನ ಬೇರೆ ಇದಕ್ಕೆ ಸೋಸಿ ಅದನ್ನ ಇದು ಮಾಡ್ತಾ ಇದ್ವಿ ಸರ್. ನಾವು ಸೋಸಿ ಅದನ್ನ ಕ್ಲೀನ್ ಮಾಡ್ಕೊಂಡು ಬೆಳೆಗಳು ಸಿಂಪಡಿಸ್ತಾ ಇದ್ವಿ. ಈಗ ತಕ್ಷಣ ಇವತ್ತು ಹಿಡಿದ್ ಇವತ್ತೆ ಹೊಡೆದ್ರೆ ಚೆನ್ನಾಗಿರುತ್ತೆ. ಏನ್ ತೊಂದ್ರೆ ಇಲ್ಲ, ನಾಳೆ ಮಾಡ್ಬೋದು ಸರ್. ನಾಳೆನೆ ಮಾಡ್ಬೋದು. ಇಟ್ಕೊಂಡು ಮಾಡಿದ್ರೆ ಸ್ವಲ್ಪ ಘಾಟ್ ಜಾಸ್ತಿ ಆಗುತ್ತೆ? ಘಾಟ್ ಜಾಸ್ತಿ ಆಗುತ್ತೆ, ಕರಗುತ್ತಲ್ವ ಅದು ಕರಗುತ್ತೆ, ಅದನ್ನ ಜೀವಾಂಶ ಕಳ್ಕೊಳ್ಳುತ್ತೆ. ಅವತ್ತಿಂದ ಅವತ್ತೆ ಮಾಡಿದ್ರೆ ಅನುಕೂಲ. 1 ಲೀಟರ್ ಗಂಜಲಕ್ಕೆ 10 ಲೀಟರ್ ನೀರು ಮಿಕ್ಸ್ ಮಾಡ್ಕೊಂಡು ಅದನ್ನ ಸಿಂಪಡಣೆ ಮಾಡ್ತಾ ಇದೀವಿ. ಈಗ ಪ್ರಾರಂಭದಿಂದಲೂ ಅಷ್ಟೇ, 1 ಲೀಟರ್ ಗಂಜಲಕ್ಕೆ 10 ಲೀಟರ್ ನೀರನ್ನ ಹಾಕಿ ಸಿಂಪಡಿಸ್ತಾ ಇದೀವಿ. ಅಂದ್ರೆ ರೋಗ ಯಾವ್ದು ಬಂದಿಲ್ಲ ನಮಗೆ, ಕಲರ್ ಕಲರ್ ತೋರಿಸ್ತಾ ಇದೆ, ದಿವಸಕ್ಕೂ ಕಲರ್ ಬರ್ತಾ ಇದೆ ಶುಂಠಿ, ರೋಗನೇ ಟಚಿಂಗ್ ಇಲ್ಲ ಅದಕ್ಕೆ, ಆ ತರ ಚೆನ್ನಾಗಿದೆ. ಇದನ್ನೇ ಮಾಡ್ಬೋದಲ್ಲ ಅಂತ ನಾನು ನಮ್ಮ ಉಪಯೋಗದಲ್ಲಿ ನಮ್ಮ ಮಗನಿಗೂ ನಮ್ಮ ಮನೆಯವರಿಗೂ ಗಂಜಲ ಬಾರಿ ಒಳ್ಳೆದು, ಬೆಳಿಗ್ಗೆ ಎದ್ದು ಕೊಟ್ಟಿಗೆಯಲ್ಲಿ ನೇರವ ಗಂಜಲ ಹಿಡಿದು ಒಂದು ಕ್ಯಾನಿ ತುಂಬಿಟ್ಟು ಅದು ಸೋಸಿ ಸಿಂಪರಣೆ ಮಾಡಿ ಚೆನ್ನಾಗಿ ಇಟ್ಕೊಂಡ್ರೆ ಮೆಡಿಸಿನ್ 1,500 2,000 ಕೊಡ್ತಿರಲ್ಲ, ಅದ್ರ ಬದಲು ಇದನ್ನ ಉಪಯೋಗಿಸಿ ಅದ್ ನಿಮ್ಮ ಜೀವನದಿಂದ ಆಗಂತ ಬದುಕು ಆಗ್ಲಿ ಹೋಗ್ಲಿ ಗಿಡಕ್ಕೆ ಒಳ್ಳೇದಲ್ವಾ, ಅದು ಸಮೃದ್ಧಿಯಾಗಿ ಬರುತ್ತಲ್ಲೋ, ಯಾಕೆ ಮಾಡಬಾರ್ದು ಅಂತ ನಮ್ಮ ಒಂದು ವಿದ್ಯೆ ಹೇಳ್ಕೊಟ್ಟೆ. ಪಾಪ ಅವ್ರು ನಮ್ಮ ಮನೇಲಿ ಆ ಕೆಲಸನ ಮಾಡ್ತಾ ಇದಾರೆ. ಬೆಳಿಗ್ಗೆ ಅವ್ರು ಕೊಟ್ಟಿಗೆ ಬಂದಾಗ ಅದು ನೇರವಾಗಿ ಹಸಿನಿಂದ ಬಕೆಟ್ ಅಲ್ಲಿ ಹಿಡ್ಕೊಂಡು ಬೇರೆ ಒಂದು ಕ್ಯಾನಿಗೆ ಸೋಸಿಕೊಂಡು ಅದನ್ನ ತಾವ ಸಿಂಪರಣೆ ಮಾಡ್ತಾ ಇದಾರೆ. ಬಾರಿ ಚೆನ್ನಾಗಿದೆ ಸರ್. ಅದು ಎಷ್ಟು ವರ್ಷದಿಂದ ಈ ತರ ಗಂಜಲ ಸಿಂಪಡಣೆ ಮಾಡ್ತೀವಿ? ಈ ವರ್ಷ ಸರ್ ನನ್ಗೆ ಅನುಭವ ಬಂದಿದ್ದು ಈ ವರ್ಷ. ಯಾಕೆ ಮಾಡ್ಬೇಕು ಅನಿಸ್ತು ನಿಮ್ಗೆ? ಯಾಕಂದ್ರೆ ಈ ಮೆಡಿಸಿನ್ ಎಲ್ಲ ತಂದು ಜೀವನ ಹಾಳಾಯ್ತು, ಅದು ಹೊಡಿಬೇಕಾದ್ರೆ ನಮ್ಮ ಬಾಯಿಲಿ ಘಾಟ್ ಹೋಗುತ್ತೆ. ಈ ಹಾರ್ಟ್ ಪ್ರಾಬ್ಲಮ್ ಮತ್ತೆ ಯಾವ್ಯಾವ್ದು ರೋಗಗಳು ಆಹಾರಗಳು ಸೇರಲ್ಲ, ಧೂಳೆಲ್ಲ ಕುಡಿತೀವಿ, ಅದು ಸರಿ ಹೋಗಲ್ಲ. ಈ ಗಂಜಲ ಏನಿಲ್ಲ, ಅಲ್ಲಿ ಗಂಜನೆ ಕುಡಿಬಹುದು ಮನುಷ್ಯ, ಗಂಜಲನ್ನ ನೇರವಾಗಿ ಕುಡಿದ್ರು ಸಾಯಲ್ಲ. ಅದೇ ಮೆಡಿಸಿನ್ ಹೊಗೆ ಕುಡಿದ್ರು ಸರ್ ಬರೀ ಗೌಲು ಅದ್ರ ಹೋಗಿದ್ದು ಗೊತ್ತಾಗಲ್ಲ ಮನುಷ್ಯನಿಗೆ. ಸ್ಪ್ರೇ ಮಾಡ್ತಾ ಇರ್ತೀವಿ, ಅದ್ರ ವಾತಾವರಣದ ಅದ್ರ ಸ್ಮೆಲ್ ಹೋದ್ರೆ ಸಾಕು ಮನುಷ್ಯನಿಗೆ ರೋಗ ತಗಲಿಕ್ಕೆ. ಇವತ್ತಿಗೆ ಸಾಯಲ್ಲ ಅದು, 5 ವರ್ಷಕ್ಕೆ ಸಾಯ್ಬೋದು, 2 ವರ್ಷಕ್ಕೆ ಸಾಯ್ಬೋದು, ಗೊತ್ತಾಗಲ್ಲ. ಆದ್ರಿಂದ ಗಂಜಲದಿಂದ ಯಾವ ಪ್ರಾಬ್ಲಮ್ ಬರಲ್ಲ, ಅದನ್ನ ಮಾಡಿ ಆಗ್ಲಿ ಹೋಗ್ಲಿ ಅದು ಬದುಕು ಒಳ್ಳೆ ಬದುಕು ಅಂತ ಮಾಡಿದಾಗ ಅದು ಒಳ್ಳೆ ಕೆಲಸವೇ ಆಗಿದೆ ಸರ್. ಅದು ಈಗ 3 ತಿಂಗಳಿಂದ ನೀವು ಯಾವ ಮೆಡಿಸನ್ ಸಿಂಪಡಣೆ ಮಾಡಿದ್ರೆ? ಶುಂಠಿ ಹೊಡೆದಿಲ್ಲ ಸರ್, ಚೆನ್ನಾಗಿದೆ ಶುಂಠಿ. ಯಾವ ಮೆಡಿಸನ್ ಹೊಡೆದಿಲ್ಲ ಸರ್ ನಾನು. ಔಷಧಿ ಶುಂಠಿ ಎಜ್ಜಬೇಕು ಅಂದ್ರೂ ಅದನ್ನು ಸಮೇತ ಮೆಡಿಸಿನ್ ಎಜ್ಜಿಲ್ಲ ಸರ್. ನೇರವಾಗಿ ನಾನು ಇದ್ರ ಹತ್ರ ತಂದಿದ್ದು ಹರ್ಷಿಕೆರೆಯಲ್ಲಿ ತಂದು ಶುಂಠಿ ಬಿತ್ತನೆ. ಎಲ್ಲ ನಾವು ಮೆಡಿಸಿನ್ ಇತ್ತೀವಿ ಹಂಗೆ ಹಿಂಗೆ ಅಂದ್ರೆ ಮೆಡಿಸಿನ್ಗೆ ಏನು ಹೋಗ್ಲಿಲ್ಲ. ನೇರವಾಗಿ ನಾವು ಹಂಗೆ ಇಟ್ಟಿದ್ದು ಹಂಗೆ ತಾವ ಭೂಮಿಗೆ ಉಳುಮೆ ಮಾಡಿ 8 ಚೀಲಕ್ಕೆ 5 ಲೋಡ್ ಗೊಬ್ಬರ ಹೊಡೆದಿದ್ವಿ. ಚೆನ್ನಾಗಿದೆ ಮಾತ್ರ, ಎಲ್ಲ ಮನೆ ಸ್ವಂತವಾಗಿ ಕೆಲಸ ಮಾಡ್ತಾ ಇದೀವಿ, ಅದ್ರಿಂದ ಚೆನ್ನಾಗಿದೆ ಸರ್. ಅದು ಮೆಡಿಸಿನ್ ಯಾವ್ದು ಹಾಕಿಲ್ಲ ನಾವು. ಈಗ ನೀವು ಈ ಬೀಜೋಪಚಾರ ಕೂಡ ಮಾಡ್ಲಿಲ್ಲ ಮೆಡಿಸಿನ್ಗೆ ಹೋಗಿಲ್ಲ, ಅದು ಗಂಡ್ಲಕ್ಕೂ ಹೋದ್ಲಿಲ್ವಾ? ಹೋಗಿದ್ಲೆ, ಅದಕ್ಕೂ ಹಾಕಿಲ್ಲ. ನೇರವಾಗಿ ಹೆಂಗ್ ತಂದಿದ್ರು? ನೇರವಾಗಿ ಹೆಂಗ್ ತಂದು ಹಂಗೆ ಬಿತ್ನೆಗೆ ಹಾಕ್ತೋ, ಬಿತ್ನೆಯಿಂದ ತಾವ ಜಮೀನ್ ಹತ್ರ ನಾವು ಬಿತ್ನೆ ಮಾಡ್ದದ್ನು ಕ್ಲೀನ್ ಆಗಿ ಬಂದಿದೆ ಸರ್, ಒಂದೇ ಒಂದು ಪ್ರಾಬ್ಲಮ್ ಬಂದಿಲ್ಲ. ಅದೀಗ ರಾಸಾಯನಿಕ ಗೊಬ್ಬರಗಳು ಯಾವ್ದು ಕೊಡ್ತಾ ಇಲ್ವಾ? ಯಾವ್ದು ಕೊಟ್ಟಿಲ್ಲ, ಒಂದ್ಸರಿ ಕೊಟ್ಟಿದ್ವಿ ಸರ್, 20-20 ಕೊಟ್ಟು, ಮತ್ತಿನ್ ಯಾವ್ದು ಬೇರೆ ಕೊಟ್ಟಿಲ್ಲ. ಒಂದ್ಸರಿ ಕೊಟ್ಟು ಸುಮ್ನೆ ನೋಡೋಣ, ಎಲ್ಲ ಹಾಕ್ತಾರಲ್ಲ ನಾವು ಹಾಕ್ಬೇಕು ಅಂತ ಒಂದ್ಸರಿ ಹಾಕಿದ್ವಿ, ಮತ್ತೆ ಯಾವ್ದು ಹಾಕಿಲ್ಲ ಸರ್. ಈಗ 5 ಲೋಡ್ ಗೊಬ್ಬರ ಹೇರ್ಕಂಡೆ ಅಂತ ಹೇಳಿದ್ರಿ, ಒಂದೇ ಸರಿ ಕೊಟ್ರ ಯಾವ ಟೈಮ್? ಒಂದೇ ಸರಿ ಎಲ್ಲ ಭೂಮಿ ಚೆಲ್ಲಿ ಅದನ್ನ ಉಳುಮೆ ಮಾಡಿ ನೆಕ್ಸ್ಟ್ ಗೆ ನಾವು ಪಾತಿ ಮಾಡಿರೋದು, ನೆಕ್ಸ್ಟ್ ಗೆಲ್ಲ ಉಳುಮೆ ಮಾಡ್ಬಿಟ್ಟು ಚೆಲ್ಲಿ ಪಾತಿ ಮಾಡಿ ನೇರವಾಗಿ ಶುಂಠಿ ಹಾಕಿರೋದು ಸರ್. ಅದು ಈಗ ಶುಂಠಿ ಬೀಜ ಇಟ್ಟ ಮೇಲೆ ಅದ್ರ ಮೇಲೆ ಕೆಲವ್ರು ಗೊಬ್ಬರ ಹಾಕ್ತಾರೆ, ನೀವು ಹಂಗೆ ಮಾಡಿದ್ರೆ? ಇಲ್ಲ ಸರ್, ನಾವು ಭೂಮಿ ಇಲ್ಲ ಆತರ ಎಲ್ಲ ಮಾಡಿಲ್ಲ ಸರ್. ನಾವು ಎಲ್ಲ ಉಳುಮೆ ಮಾಡ್ಬಿಟ್ಟು ಉಳುಮೆಗೆ ಚಿಲ್ಕೊಂಡು ನೇರವಾಗಿ ಅದನ್ನ ಆಮೇಲೆ ಶುಂಠಿ ನಾವು ಪಾತಿ ಮಾಡಿ ಹಾಕಿರೋ ಸರ್. ಅದು ಕಾವು ಬಂದ್ರೆ ಸತ್ತೋಗುತ್ತೆ, ಶುಂಠಿ ಹೀಟ್ ಇರುತ್ತಲ್ವಾ ಗೊಬ್ಬರ, ಅದಕ್ಕೆ ಬಿಟ್ಟುಬಿಟ್ಟು ಅದು ಇದಾಗ್ಬಿಡುತ್ತೆ. ಆದ್ರಿಂದ ನಾವು ಅದನ್ನ ಆತರ ಮಾಡಲ್ಲ ಸರ್. ಅದನ್ನ ಮಣ್ಣನ್ನೇ ಮುಚ್ಚಿಬಿಟ್ರೆ, ಮಣ್ಣನ್ನ ಮುಚ್ಚಿಬಿಟ್ಟು ನೇರವಾಗಿ ಮಣ್ಣನ್ನ ಮುಚ್ಚಿ ನೀರನ್ನ ಹೊಡೆದು ಕ್ಲೀನ್ ಆಗಿ ಹುಟ್ಟುತ್ತೆ ಸರ್, ಚೆನ್ನಾಗಿ. ಶುಂಠಿ ಪಟ ಎಷ್ಟೆಷ್ಟು ಅಡಿ ಉದ್ದ, ಎಷ್ಟು ಆಗಲ ಮಾಡಿ? 3 ಆಗಲ, 15 ಅಡಿ ಉದ್ದ ಮಾಡಿದ್ವಿ ಸರ್. ನಾವು ಒಂದ್ ಅಡಿಗೆ ಒಂದು ಗುಣಿ ಮಾಡಿದ್ವಿ. ಎಷ್ಟು? 2 ಹಾಕಿದ್ರೆ 3 ಹಾಕಿದ್ರೆ? ಒಂದ್ ಪಾತಿಗೆ 2 ಗುಣಿ ಹಾಕಿದ್ವಿ ಸರ್. 2 ಗುಣಿ ಹಾಕಿದ್ರೆ ಸರ್, ಒಂದ್ ಪಾತಿಗೆ 2 ಗುಣಿ. ಎರಡೆರಡು ಗುಣಿ ಹಾಕೊಂಡು ಹೋಗಿದ್ರ, ಈಗ ಗಂಜಲ ಸಿಂಪಡಣೆ ಮಾಡ್ತಿದ್ರ, ಹಂಗಾಗಿ ನಿಮ್ಗೆ ಚೆನ್ನಾಗಿದೆ ಅಂತ ಗೊತ್ತಾಯ್ತು ಸರ್. ಇಷ್ಟು ದಿವಸ ಅದು ಈಗ 4 ತಿಂಗಳು ಆಗ್ತಾ ಇದೆ, ಚೆನ್ನಾಗಿದೆ ಸರ್. ಇಷ್ಟು ದಿವಸ ಏನು ತೊಂದ್ರೆ, ಒಂದೇ ಒಂದು ಬಡ್ಡೆನು ರೋಗ ಬಂದಿಲ್ಲ, ಅದು ಒಂದು ಬಡ್ಡೆನು ರೋಗ ಬಂದಿಲ್ಲ. ಚೆನ್ನಾಗಿದೆ, ಕಪ್ಪುಗಿದೆ, ಚೆನ್ನಾಗಿದೆ. ಅಂದ್ರೆ ಇದನ್ನೇ ಮಾಡ್ಬೇಕು ಅಂತ ನಾವು ಮುಂದರ್ಸ್ಕೊಂಡು ಹೋಗ್ತಾ ಇದೀವಿ. ಈ ಗಂಧ ತೋಟಕ್ಕೂ ಸಮೇತ ಇದನ್ನೇ ಮಾಡ್ಬೇಕು, ಮತ್ತೆ ತೆಂಗಿನ ಗಿಡಕ್ಕೆ ಬಡ್ಡಿಗೂ ಇದನ್ನ ಹೊಯ್ದ್ರೆ ತೆಂಗಿನ ಗಿಡನು ಚೆನ್ನಾಗಿರುತ್ತೆ ಸರ್. ನಾವು ಮೊನ್ನೆ ಒಂದು ತೆಂಗಿನಕಾಯಿ ಕೊಟ್ಟೆ ನಾನು ಹಾಸನಕ್ಕೆ, 1 ಕೆಜಿ 150 ಗ್ರಾಮ್ ಬಂತು. ಒಂದು ಕಾಯಿ 1 ಕೆಜಿ 150 ಗ್ರಾಮ್ ಬಂತು. ಈ ತರ ಕಾಯಿ ನೀವು ಎಲ್ಲಿ ಬೆಳೆದ್ರಿ ಅಂತ ಅವ್ರ ನಮ್ಮನ್ನು ಕೇಳಿದ್ರು ಮಾರ್ಕೆಟ್ ಅಲ್ಲಿ, ನೀವ್ ಹ್ಯಾಕ್ ಬೆಳೆದ್ರಿ ಅಂತ. ಒಂದು ತೆಂಗಿನ ಮರಕ್ಕೆ 8 ಮಂಕ್ರಿ ಗೊಬ್ಬರ ಹಾಕಿರೋದು ನಾವು, ಬೇಸಿಗೆಲಿ ಹನಿ ನೀರಾವರಿ ಮಾಡಿದೀವಿ, ಅದರಿಂದ ಕಾಯಿ ಈ ತರ ಚೆನ್ನಾಗಿ ಬಂದಿದೆ ಅಂತ ಹೇಳಿದೆ ನಾನು. ಈ ತರ ಕಾಯಿ ಮಾರ್ಕೆಟ್ ಅಲ್ಲಿ ನಾವು ಸೇಲ್ ಮಾಡಕ್ ಆಗಲ್ಲ, 60 ರೂಪಾಯಿ ಅಂದ್ರೆ ಈ ಕಾಯಿ ತಗೊಳ್ಳಲ್ಲ. ಈಗ ಮಾರ್ಕೆಟ್ ಅಲ್ಲಿ 50-60 ರೂಪಾಯಿ ನಡೀತಾ ಇದೆ, ಈ ಕಾಯಿನ ಏನ್ ರೈಟ್ ಮಾರ ನಾವು ದುಡ್ಡು ಮಾಡೋದು ಅಂತ ಕೇಳಿದ್ರು ಅವ್ರು ನಮಗೆ. ಆ ತರ ಕಾಯಿ ಸೈಜ್ ಬಂದಿದೆ ಸರ್, ಚೆನ್ನಾಗಿ ಬಂದಿದೆ. 8-10 ಮಂಕ್ರಿ 1 ವರ್ಷಕ್ಕೆ ಗೊಬ್ಬರ ಹಾಕ್ತಿವಿ ಅದಕ್ಕೆ, ಒಂದು ಮರಕ್ಕೆ. ನಮಗೆ ಟೋಟಲ್ ಒಂದು ವರ್ಷದಲ್ಲಿ 40 ಟ್ರಾಕ್ಟರ್ JCP ತುಂಬಿದಂತ ಗೊಬ್ಬರ 40 ಲೋಡ್ ಆಗುತ್ತೆ ಸರ್ ನಮ್ದು ಗೊಬ್ಬರ. ಅದನ್ನ ನಾವು ಬೇರೆ ಕಡೆ ವ್ಯಾಪಾರ ಮಾಡಲ್ಲ. ಒಂದ್ ಲೋಡಿಗೆ 5,000-3,000 ಹಿಂಗೆಲ್ಲ ವ್ಯಾಪಾರ ಮಾಡ್ತಾರೆ. ಅದನ್ನ ನಾವು ಅದನ್ನ ಸ್ವಂತ ಭೂಮಿಗೆ ನಮ್ಮ 8 ಎಕರೆಗೆ ಬೌಂಡ್ರಿಗೂ ಉಪಯೋಗಿಸ್ಕೊಂಡು ನಾವು ಗೊಬ್ಬರನ ಉಪಯೋಗಿಸ್ತಾ ಇದೀವಿ ಸರ್. ನಾವು ಶುಂಠಿಗೆ ಒಂದ್ ಸಾರಿ ಮಾತ್ರ ರಾಸಾಯನಿಕ ಗೊಬ್ಬರ ಹಾಕ್ತೆ ಅಂತ ಹೇಳಿದ್ರಿ, ಯಾವಾಗ ಹಾಕಿದ್ರಿ ಮತ್ತೆ ಎಷ್ಟು ಪ್ರಮಾಣದಲ್ಲಿ ಹಾಕಿದ್ರಿ? ನಾವು ಅದನ್ನ ಒಂದು 25 ಕೆಜಿ ಬೆಳೆಸಿರ್ಬೋದು ಸರ್, ಅಷ್ಟು. ಒಂದು 8-10 ಚೀಲಕ್ಕೆ 1 ಕೆಜಿ ಬೆಳೆಸಿರ್ಬೋದು ಅಷ್ಟೇ. ಜಾಸ್ತಿನೂ ಹಾಕ್ಲಿ, ಯಾಕೆಂದ್ರೆ ಸತ್ತೋಗ್ಬಿಟ್ಟು ರೋಗ ಬಂದ್ಬಿಟ್ಟು ಕಷ್ಟ ಅಂತ ಅದನ್ನ ಜಾಸ್ತಿ ಉಪಯೋಗಿಸ್ಲ ನಾವು, ಗೊಬ್ಬರನೇ ಜಾಸ್ತಿ ಉಪಯೋಗಿಸ್ಲ. ಆದ್ರೂ ಇನ್ನು ಆಮೇಲೆ ಹಾಕದ್ ಬೇಡ ಅಂತ ನಿಲ್ಸಿದ್ ಸರ್ ಅದನ್ನ ಹಾಕದ್ ಬೇಡ ಅಂತ. ಬಿತ್ತನೆ ಆಗಿ ಎಷ್ಟು ದಿವಸಕ್ಕೆ ಹಾಕಿದ್ರಿ ಬಿತ್ತನೆ? ಅದು 1.5 ತಿಂಗಳು ಆಯ್ತು ಸರ್, 2 ತಿಂಗಳಿಗೆ ಹಾಕಿತು ಅಷ್ಟೇ. ಒಂದ್ 25 ಕೆಜಿ ಹಾಕಿರ್ಬೋದು, ಇನ್ಮೇಲೆ ಹಾಕದ್ ಬೇಡ ಅಂತ ನಿಲ್ಸಿದೀವಿ. ಇನ್ಮೇಲೆ ಗೊಬ್ಬರ ಹಾಕಿ ಅಕಸ್ಮಿತವಾಗಿ ಶುಂಠಿ ಏಟ್ ಬಿದ್ದು ಆ ಶುಂಠಿ ಮೇಲೆ ಗೆಡ್ಡೆ ಮೇಲೆ ಬಿದ್ರೆ ಶುಂಠಿ ಗೆಡ್ಡೆ ಕರಗಬಹುದು, ಬೇಡ ಗೊಬ್ಬರ ಹಾಕದ್ ಬೇಡ ಅಂತ ನಿಲ್ಸಿದ್ವಿ ಸರ್. ಲತಾ ಅವರೇ, ಶಾಂತರಾಜ್ ಅವರು ಹೇಳ್ತಾ ಇದ್ರು, ನಾವ್ ಯಾರನ್ನೋ ಕೆಲ್ಸಕ್ಕೆ ಕರೀದಂಗೆ ನಾವೇ ಮಾಡ್ಕೊಂಡು ಹೋಗ್ತಾ ಇದೀವಿ ಅಂತ ಹೇಳಿ. ಶುಂಠಿ ಕೆಲಸ ಅಂತ ಅಂದ್ರೆ ಸ್ವಲ್ಪ ಜಾಸ್ತಿನೇ ಇರುತ್ತೆ, ಮತ್ತೆ ಅವತ್ತಿನ ಕೆಲಸ ಅವತ್ತನೇ ಮಾಡ್ಬೇಕಾಗುತ್ತೆ. ಏನೇನ್ ಕೆಲಸ ಯಾರ್ಯಾರು ಹಂಚ್ಕೊಂಡು ಹೆಂಗೆಂಗ್ ಮಾಡ್ತಿದ್ರ ಹೇಳಿ. ನಾವು ಹಂಚಿಕೆ ಅನ್ನೋದಂತದೇನಿಲ್ಲ ಸರ್, 3 ಜನವೇ. ಹೋದ್ರೆ ಕಳೆ ಕೀಳ್ತೀವಿ, ಅಪ್ಪ ಮಗ ಇಬ್ರು ಮಣ್ಣಾಕ್ತಾರೆ, ಕಳೆ ಕೀಳ್ತೀವಿ, ಮಣ್ಣಾಕ್ತಿವಿ. ಏನ್ ಕೆಲಸ ಇರುತ್ತೆ ಅದನ್ನ 3 ಜನ ಸಮಭಾಗ ಮಾಡ್ಕೊಂಡು ಒಟ್ಟಿಗೆ ಕೆಲಸ ಮಾಡ್ತೀವಿ ನಾವು 3 ಜನವೇ. ನೀವು ಮಣ್ಣು ಕೊಡೋದು ಅಂತವೆಲ್ಲ ಮಾಡಕ್ಲ? ಮಣ್ಣು ಕೊಡೋವೆಲ್ಲ ಮಾಡ್ತಿದ್ದೆ. ಈಗ ನನ್ ಮಗ ಸ್ವಲ್ಪ ದೊಡ್ಡನಾದ್ನಲ್ಲ, ಈಗ ನಾನು ಮಣ್ಣು ಹಾಕ್ತೀನಿ ಬಿಡಮ್ಮ, ನೀನ್ ಬೇಡ ಬರೀ ಕಳೆ ಕಿತ್ಕೊಡು ಅಂತ ಹೇಳ್ತಾನೆ. ಹಂಗಾಗಿ ನನ್ ಮಗ ಮಾಡ್ತಾನ ಅದೆಲ್ಲ ಕೆಲಸವ. ಅಪ್ಪ ಮಗ ಇಬ್ರು ಮಾಡ್ತಾರೆ, ನಾನು ಕಳೆ ಕಿತ್ಕೊಡೋದು. ಮುಂಚೆ ನಾವು ಎಲ್ಲ ಸರ್ ಅರ್ತೆ ಹೊಡೆಯೋದ್ರಿಂದ ಹಿಡ್ದು ಗದ್ದೆ ಬಿತ್ತೋದು, ಅರ್ತೆ ಹೊಡೆಯೋದು, ಎಲ್ಲಾ ಕೆಲಸನು ಮಾಡಿ ನೀರ್ ಅರ್ತೆ ಸಮೇತ ಹೊಡೆದಿದ್ದೀನಿ. ಜೊತೆಲಿ ಜೋಡ್ಗುಂಟೆ ಇಟ್ಕೊಂಡು ಜೋಳ ಅರ್ಗೋದು ಎಲ್ಲ ಮಾಡ್ತಿದ್ವು. ಈಗ ಮಗ ಎದ್ಮೇಲೆ ಬೇಡ ನಾ ಮಾಡ್ಕೇತಿನಿ ಅಂತೇಳಿ ಅವ್ನ್ ಮಾಡ್ಕೊತಾನೆ. ನಾನ್ ಸಣ್ಣ ಪುಟ್ಟ ಕೆಲಸ ಎಲ್ಲ ನಾನ್ ಮಾಡ್ಕೊಡ್ತೀನಿ. ಮಗ ಮಾಡ್ಕೊತಾರೆ, ಮತ್ತೆ ನಿಮ್ಗೂ ಸ್ವಲ್ಪ ವಯಸ್ಸಾಯ್ತು ಈಗ. ಹೌದೌದು ಅಲ್ವಾ, ಎಲ್ಲಾ ಕೆಲಸನು ಮಾಡಕ್ ಆಗೋದಿಲ್ಲ. ನಿಮ್ ಕೈಲಿ ಏನಾಗುತ್ತೋ ಅದನ್ನ ಮಾಡ್ಕೊಂಡು, ನನ್ನ ಕೈಲಿ ಎಷ್ಟು ಕೆಲಸ ಆಗುತ್ತೋ ಅಷ್ಟು ಕೆಲಸ ನಾನು ಮಾಡ್ಕೊಡ್ತೀನಿ. ಈ ಕಾಫಿ ತೋಟದಲ್ಲೂ ಕೆಲಸ ಹೆಚ್ಚು ಕಮ್ಮಿ ಇದ್ದೇ ಇರುತ್ತೆ ವರ್ಷ ಪೂರ್ತಿ. ಅಲ್ಲಿ ಏನೇನು ಕೆಲಸ ಮಾಡ್ತೀರಿ? ಅಲ್ಲಿ ಹಣ್ಣು ಕುಯ್ಯೋದು, ಆಮೇಲೆ ಕಮ್ಗುಡಿ ಅವೆಲ್ಲ ಮುರ್ಕೊಡೋದು. ನಂಗೆ ಕಸಿ ತೆಗಿಯಕ್ ಬರಕಲ್ಲ, ನಂಗೆ ಬರಕಲ್ಲ ಅಂತೀನಿ. ಹಂಗಾಗಿ ಹಣ್ಣು ಕುಯ್ಯೋದು, ಅಂಕ್ಲ ಆಯೋದು, ಅಡಿಕೆ ಕೈ ಬಿದ್ದವೆಲ್ಲ ಆಯೋದು, ಇವೆಲ್ಲ ಕೆಲಸ ನಾವು ಮಾಡ್ತೀವಿ. 3 ಜನ ಹೋಗ್ತೀವಿ, ಒಬ್ಳೆ ಹೋಗಿ ತೋಟದಲ್ಲಿ ಮಾಡುವಂತೇನು ಹೇಳಕ್ಲ. 3 ಜನ ಹೋಯ್ತಿವಿ, 3 ಜನ ಎಲ್ಲ ಕೆಲಸನು. ಹಣ್ಣು ಕುಯ್ಯಕ್ಕೂ ನಾವು 3 ಜನ ಹೋಯ್ತಿವಿ, 3 ಜನ ಹಣ್ಣು ಕುಯ್ತೀವಿ. ಆಮೇಲೆ ಬಂದು 1 ಗಂಟೆ ಹಂಗೆ ಬಂದು ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಮತ್ತೆ ಹೋಗ್ತೀವಿ. ಮತ್ತೆ ಅಡಿಕೆ ಕಾಯಿ ಬಿದ್ರು ಆಯಕ್ 3 ಜನ ಹೋಯ್ತಿವಿ. ನಾವು ಅವರೇ ಮಾಡ್ಬೇಕು ಇವರೇ ಮಾಡ್ಬೇಕು ಅನ್ನೋದೇನಿಲ್ಲ ಸಾಮಾನ್ಯವಾಗಿ ಕೆಲ್ಸಕ್ಕೆ ಕರ್ಕೊಳ್ಳೋದಿಲ್ವ ಯಾರು? ಸಾಮಾನ್ಯ ಕರ್ಕೊಳಕ್ಲಿ ಸರ್, ಏನಾದ್ರು ದೊಡ್ಡ ಕೆಲಸ ಇದ್ರೆ ಜನ ಕರ್ಕಂತೀವಿ, ಇಲ್ಲ ಅಂದ್ರೆ ನಾವು ಮೂರ್ ಜನ ಮನೆ ಕೆಲಸ ಮಾಡ್ಕೋ. ದೊಡ್ಡ ದೊಡ್ಡ ಕೆಲಸ ಅಂದ್ರೆ ಯಾವ್ಯಾವ ಟೈಮಲ್ಲಿ ಕರಿತೀರಿ? ಸೌದೆ ಕಡಿಯಕ್ಕೆ, ಮತ್ತೆ ಏನಾರು ಆಗ್ತೆ ಪಕ್ತೆ ಏನಾರು ತೋಟದಲ್ಲಿ ಏನಾರು ಇದ್ರೆ, ಗದ್ದೆ ಕುಯ್ಯುವಾಗ ಗದ್ದೆ ಕುಯ್ಯೋಗ ಜನ ಕರ್ ಮಿಷಿನ್ ತಂದಿಲ್ಲ, ಹಂಗಾಗಿ ಜನ ಕರ್ಕತೀವಿ. ಒಂದಿನ ಕುಯ್ದ್ಬೋದಲ್ಲ ಜನ ಕರ್ಕಂದ್ರೆ ಅಂತ ಗದ್ದೆ ಕುಯ್ಯಕ್ಕೆ ಹೊರಕ್ಕೆ ಕರ್ಕತೀವಿ. ಮತ್ತೆ ಉಲ್ಲಾಕ ಕರ್ಕನಕ್ಲ ಮನೆ ಬಡ್ಡೆ ಕಣ, ನಾವು ಮನೆ ಹಾಕಿಂತೀವಿ. ಉಲ್ಲ ಕಾಫಿ ಹಣ್ಣು ಕುಯ್ಯಕ್ಕೆ? ಕಾಫಿ ಹಣ್ಣು ಕುಯ್ಯಕ್ಕಿಲ್ಲ, ನಾವೇ ಮೂರ್ ಜನ ಕುಯ್ದ್ವಿ ಈ ವರ್ಷ. ಒಂದ 20 ಚೀಲ ಪರ್ಸ್ಮೆಂಟ್ ಆಯ್ತು, ನಾವೇ ಮೂರ್ ಜನ ಕುಯ್ದು ಪರ್ಸ್ಮೆಂಟ್ ಮಾಡಿಸ್ಕೆ ಬಂದು. ಜನ ಸಿಗೋದಿಲ್ಲ ಅಲ್ವಾ? ಸಿಗ್ತಾರೆ, ಆದ್ರೂ ಬೆಳಿಗ್ಗೆ 9 ಗಂಟೆ ಬರ್ತಾರೆ, ಮಧ್ಯಾಹ್ನ 2 ಗಂಟೆ ಹೋಗ್ತಾರೆ. 400 ರೂಪಾಯಿ 500 ರೂಪಾಯಿ ಸಂಬಳ ನಾವು ಅವ್ರಿಗೆ ಕೊಟ್ಟು ನಮಗೇನ್ ಉಳಿಯುತ್ತೆ? ರೈತರ ಜೀವನ ಬಾರಿ ಕಷ್ಟ, ಹಂಗಾಗಿ ನಾವು ಬೇಡ, ನಮ್ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾವು ಮಾಡ್ಕೋಣ ಅಂತೇಳಿ ಜನ ಕರೆಯೋದು ಕಡಿಮೆ. ಅಡಿಕೆ ಹಾಕಿ ಎಷ್ಟು ವರ್ಷ ಆಯ್ತು ಶಾಂತರಾಜ್ ಅವರು? ಅಡಿಕೆ ಹಾಕಿ ಸರ್ 8 ವರ್ಷ ಆಯ್ತು. ಅಡಿಕೆ ಹಾಕಿ 8 ವರ್ಷ ಆಯ್ತು ಸರ್. 8 ವರ್ಷ ಆಯ್ತು ಸರ್. ಯಾಕೆ ತೆಂಗಿನೊಳಗೆ ಹಾಕ್ಬಿಟ್ರಿ ಅಡಿಕೆ? ಏನೋ ಒಂಥರ ಜಮೀನ್ ಇದೆಯಲ್ಲ, ಅದ್ರೊಳಗೆ ಇನ್ನೊಂದು ಬೆಳಿಬೇಕು, ಇನ್ನೊಂದು ಬೆಳಿಬೇಕು ಅಂತ ನಮಗೆ ಮಿಶ್ರ ಬೆಳೆ ಮಾಡ್ಬೇಕು. ಒಂದ್ರಿಂದ ಒಂದ್ರಲ್ಲಿ ಉಪಕಾರ ಆಗ್ಬೋದಲ್ವಾ? ಈಗ ತೆಂಗು 40 ಅಡಿಗೆ ಹಾಕಿರ್ತೀವಿ, ಅಡಿಕೆ 9 ಅಡಿಗೆ ಹಾಕ್ತಿವಿ, ಯಾಕೆ ಮಧ್ಯದಲ್ಲಿ ಬಾಯಿಲ್ ಬಿಡ್ಬೇಕು? ಸುಮ್ನೆ ಹಳ ಬೆಳೆಯುತ್ತೆ, ಅದ್ರಲ್ಲಿ ಹಳ ಬೆಳೆಯೋದ್ ಬೇಡ ಅಂತೇಳಿ ಅಡಿಕೆ ಹಾಕ್ತು. ಅಡಿಕೆ ಹಾಕಿ ಮಧ್ಯ ಜಾಗ ಉಳಿತಲ್ಲ ಅಂತ ಮತ್ತೆ ಕಾಫಿ ಹಾಕ್ತೀವಿ. ಅದಕ್ಕೆ 3 ಫಸಲು ಚೆನ್ನಾಗಿದೆ ಸರ್. ಮೂರು ಚೆನ್ನಾಗಿದೆ. ಕಾಫಿನೂ ಚೆನ್ನಾಗಿದೆ, ಅಡಿಕೆನೂ ಚೆನ್ನಾಗಿದೆ, ತೆಂಗು ಚೆನ್ನಾಗಿದೆ. ತೆಂಗಿನಕಾಯಿ ಹೇಳಿದ್ನಲ್ಲ ಸರ್, ನಾನು 1.5 ಕೆಜಿ ಬರುತ್ತೆ ಒಂದು ಕಾಯಿ ಅಂದ್ರೆ, ಅದು ನಾನು ಇದ್ರಲ್ಲಿ ನಾನು ಮಾತಾಡಬಾರ್ದು. ಅದನ್ನ ನಮ್ ಕಾಯಿ ತರ ಬೆಳೆದಿವಿ ಅಂತ ನಾವು ಹೇಳಿದ್ರೆ ಆಕಾಶವಾಣಿ ಬೇರೆ ಯು ಆ ತರ ಬೆಳೆದಾರ ಅಂತ ಅವ್ರು ಹೇಳ್ಬೋದು. ಆದ್ರೆ ಆ ತರ ಬಂದಿದೆ ಕಾಯಿ, ಅದು ಯಾಕೆಂದ್ರೆ ಅದಕ್ಕೆ ಫಲಿತಾಂಶ ಹಂಗಿದೆ, ಅದಕ್ಕೆ ದನಿನ ಗೊಬ್ಬರ ಹಂಗಿದೆ, ನಮ್ ಕೆಲಸ ಹಂಗಿದೆ. ನೇರವಾಗಿ ಅದ್ರಲ್ಲಿ ಬಿದ್ದಿದ್ದಂತ ಕಚಡನ ಅದ್ರ ಬಡ್ಡಿಗೆ ಹಾಕ್ತಿವಿ ಹೊರತು ಅದನ್ನ ತೆಗೆದು ಬೇರೆ ಕಡೆ ಹಾಕಲ್ಲ. ಅದ್ರ ಗೊಬ್ಬರನ ಅದಕ್ಕೆ ಉಪಯೋಗಿಸ್ತೀವಿ. ಶೀಮೆ ಗೊಬ್ಬರ ಉಪಯೋಗಿಸಿಲ್ಲ ತೆಂಗಿನ ಗಿಡಕ್ಕೆ ನಾವು, ಯಥೇಚ್ಛವಾಗಿ ದನಿನ ಗೊಬ್ಬರ ಉಪಯೋಗಿಸಿದ್ವಿ. ಬೇಸಿಗೆಯಲ್ಲಿ ನೀರು ಕೊಡ್ತೀವಿ, ಒಳ್ಳೆ ನೀರು ಕೊಡ್ತೀವಿ ಬೇಸಿಗೆಯಲ್ಲಿ. ಎಲ್ಲ ಡ್ರಿಪ್ ವೈರ್ ಮಾಡಿದ್ವಿ ನಾವು, ಎಲ್ಲ ಡ್ರಿಪ್ ಅಲ್ಲಿ ನೀರು ಹೋಗೋದು. 1 ಗಂಟೆ 1.5 ಗಂಟೆ ಒಂದ್ ದಿವಸದಲ್ಲಿ ನೀರು ಹೋಗಿರುತ್ತೆ ಅದಕ್ಕೆ. ಅದನ್ನ ಒಳ್ಳೆ ತೇವಾಂಶದಲ್ಲಿ ಸರ್ ಒಳ್ಳೆ ಕಾಯಿ ಬಂದಿದೆ ಮರದಲ್ಲಿ, ಚೆನ್ನಾಗಿದೆ. 100-110 ಮರ ಇದಾವೆ, ಒಳ್ಳೆ ಕಾಯಿ ಬೀಳುತ್ತೆ ಸರ್. ಇವತ್ತಿನ ಮಾರ್ಕೆಟ್ ಅಲ್ಲಿ 70-80 ರೂಪಾಯಿ ರೇಟ್ ಇದೆ ಕಾಯಿಗೆ, ಕೆಜಿಗೆ. ಯಾಕೆ ಬೆಳಿಬಾರ ಸರ್? ಇವ್ರಿಗೆ ಮುಂದೆ ಮುಂದೆ ಕಾಯಿ ಸಿಕ್ಕಲ್ಲ, ತಿನ್ನೋಕ್ಕೂ ಕಾಯಿ ಸಿಕ್ಕಲ್ಲ. ಯಾಕೆಲ್ಲಿ ಎಲ್ಲ ಎಳ್ನೀರ್ 60 ರೂಪಾಯಿ ಒಂದು ಎಳ್ನೀರು ಕುಡಿದ್ರೆ, ಅದರಿಂದ ಮುಂದೆ ಮುಂದೆ ತೆಂಗಿನಕಾಯಿ ಸಿಕ್ಕಲ್ಲ. ಅದನ್ನ ಕಾಯಿಗೆ ಒಳ್ಳೆ ರೇಟ್ ಬರುತ್ತೆ ನೋಡಿ. ಕೊಪ್ಪರಿ 28,000 ರೂಪಾಯಿ ಆಯ್ತಂತ. ಈಗ ಕಾಯಿ ಬೇಕು ಮನುಷ್ಯ, ಎಂತ ಬಡ ಜೀವನಕ್ಕೂ ಒಂದು ಕಾಯಿ ಬೇಕು. ಒಂದು ವಾರಕ್ಕೆ ಒಂದು ಕಾಯಿನಾರ ಅವ್ರು ಹೊಡಿಬೇಕು, ಜೀವನ ಮಾಡ್ಬೇಕು ಅಂದ್ರೆ ಸಾಂಬಾರಿ ಬೇಕೇ ಬೇಕು. ಆದ್ರೂ ಪೂಜೆ ಮಾಡಕ್ಕಾರಬೇಕಲ್ಲ, ಪೂಜೆ ಮಾಡಕ್ಕಾರ ಒಂದು ಕಾಯಿ ವಾರದಲ್ಲಿ ಹೊಡಿಲೇಬೇಕು ಅವ್ರದ್ದು, ಭಕ್ತಿ ದೇವ್ರು ನೋಡ್ಬೇಕು ಅಂದ್ರೆ. ಅದ್ರಿಂದ ಕಾಯಿಗೆ ಒಳ್ಳೆ ರೇಟ್ ಇದೆ. ಅಂದ್ರೆ ಕಾಯಿನ ಅವತ್ತಿನ 30 ವರ್ಷದಲ್ಲಿ ಹೋರಾಡಿ ಒಂದು ಗಿಡಕ್ಕೆ 5 ರೂಪಾಯಿ ತಗೊಂಡ್ ಹಾಕಿದ್ಕು ಇವತ್ತು ನನ್ಗೆ ಉಪಕಾರ ಆಗಿದೆ. ಅದು ಉಪಕಾರ ಮಾಡ್ಕೊಟ್ಟಿದೆ ಕಾಯಿ. ಎಲ್ಲಾ ಅಡಿಕೆ ಹಾಕಿದ್ರಲ್ಲ ಅಂತ ನಾನು ಹಾಕಿದೆ, ಚೆನ್ನಾಗಿದೆ ಸರ್. ಅಡಿಕೆನೂ ಚೆನ್ನಾಗಿದೆ, ಕಾಫಿನೂ ಚೆನ್ನಾಗಿದೆ ಅದ್ರೊಳಗೆ. ಎಲ್ಲ ಹನಿ ನೀರಾವರಿ ಸರ್, ಎಲ್ಲ ನಮ್ದು ಹನಿ ನೀರಾವರಿ. ಅಡಿಕೆಯಿಂದ ಹಿಡಿದು ಕಾಫಿಗೂ ಸಮೇತ ಹನಿ ನೀರಾವರಿ ಮಾಡಿರೋದು. ಎಲ್ಲ ಇದು ಮಾಡಿ 5 ಬೋರ್ ಇದಾವೆ, 4 ಬೋರ್ ಚೆನ್ನಾಗಿ ಒಳ್ಳೆ ನೀರಿದೆ. ಅದರಿಂದ ಚೆನ್ನಾಗಿ ಕಷ್ಟಪಡ್ತಾ ಇದೀವಿ ಸರ್. ಕೊಡೋನು ಬಿಡೋನು ದೇವ್ರು ನಮ್ದಲ್ಲ, ಅದು ಆ ಭಗವಂತಂದು. ಇವತ್ತಿ ನಾವು ಚೆನ್ನಾಗಿದೀವಿ. ತೆಂಗಿನ ಗಿಡ ಎಷ್ಟಿದಾವೆ? ತೆಂಗಿನ ಗಿಡ 100 ಇದೆ ಸರ್. 100 ಇದೆ, 100 ಮರ ಇದೆ. ಈಗ ತುಂಬಾ ಜನ ಹೇಳ್ತಾರೆ ತೆಂಗು ಸರಿಯಾಗಿ ಫಸಲು ಬರ್ತಾ ಇಲ್ಲ, ಕಾಯಿ ಬಿಡ್ತಾ ಇಲ್ಲ. ಎಳ್ನೀರ್ ಕೊಡ್ತಾರೆ ಅವರು, ಎಳ್ನೀರ್ ಕೊಟ್ಟು ಬಿಡ್ತಾರೆ. ಅದರಿಂದ ಎಳ್ನೀರ್ ರಸ ಹಿಡಿದು ಹೋಗುತ್ತೆ, ಅದು ಗೊನೆ ಕೈ ಕಡಿತಾರೆ. ಈಗ ನಮ್ ಕೈ ಕಡಿದ್ರೆ ರಕ್ತ ಬರಲ್ಲ ಸರ್, ಆತರ ಗೊನೆ ಕಡ್ದು ಬಿಡ್ತಾರೆ ಅವರು. ಕಾಯಿನ ಕೀಳಲ್ಲ ಅವರು, ಅವ್ರು ಇಡೀ ಗೊನೆನ ಕಡಿತಾರೆ. ಗೊನೆ ಕಡ್ದಾಗ ರಸ ಹೋಗುತ್ತೆ, ಅದು 1 ವರ್ಷ ಆದ್ರೂ ಫಸಲು ಕಚ್ಚಕ್ ಬರಲ್ಲ. ಯಾಕೆಂದ್ರೆ ನಮ್ಮ ಜೀವನ ಹಾಳಾದಂಗೆ ಅದಕ್ಕೆ. ಆದ್ರಿಂದ ತೆಂಗಿನಕಾಯಿ ಎಳ್ನೀರ್ ಕೊಡಬಾರದು. ಇವತ್ತಿನ ಪದ್ಧತಿಲಿ ಎಂತರಿಗೂ ಎಳ್ನೀರ್ ಕುಡಿಬೇಕು ಅಂತಾರೆ, ಎಳ್ನೀರ್ಗೋಸ್ಕರ ಕೊಟ್ಬಿಡ್ತಾರೆ. ಮತ್ತೊಂದಿಷ್ಟು 1 ವರ್ಷ ಆದ್ರೂ ಫಸಲು ಬರಲ್ಲ ಸರ್. ಅದು ತೆಂಗಿನ ಮರ 5 ತಿಂಗಳಿಗೆ ಒಂದು ಫಸಲು ಕೆಡಬೇಕು ಅದು ಕಾಯಿನ. ನಾವು 5 ತಿಂಗಳಿಗೆ ಕೆಡೋದು ಏನ್ ಮಾಡಿ, ವರ್ಷಕ್ಕೆ ಒಂದೇ ಎಳ್ನೀರ್ ಬಿಡೋದು, ಒಂದೇ ಸಾರಿ ಫಸಲು ಕೊಡೋದು ಎಳ್ನೀರ್. ಆದ್ರೆ ಅದು ಜಾಸ್ತಿ ಫಸಲು ಬರಲ್ಲ, ಅದ್ರ ಜೀವನಾಂಶ ಕಳ್ಕೊಂಡ್ಬಿಡುತ್ತೆ. ಕಾಯಿದು ಒಳ್ಳೇದು ಸರ್. ಒಂದು ಮರದಲ್ಲಿ ಕೆಡವಿದ್ರೆ 100-150-200 ಕಾಯಿ, ನಮ್ಮೊಂದು ಮರದಲ್ಲಿ 300 ಕಾಯಿ ಕೆಡವಿದ್ದೆ ಸರ್. ಒಂದು ಮರದಲ್ಲಿ ಇಲ್ಲಿ ಮನೆ ಮುಂದ್ಗಡೆ ಇತ್ತು ಒಂದು ಮರ, ಮನೆಗೆ ತೊಂದರೆ ಆಯ್ತು ಅಂತ ಕಡಿಸ್ತೆ ನಾನು. 300 ಕಾಯಿ ಕೆಡವಿದ್ದೆ ಸರ್. ಒಂದು ಬ್ಯಾಚರ್ 300 ಕಾಯಿ ಬಿದ್ದಿತ್ತು. ಇವತ್ತಿನ ಅದ್ರ ರೇಟ್ ಲೆಕ್ಕ ಹಾಕಿ ಸರ್, 300 ಕಾಯಿಗೆ ಎಷ್ಟಾಯ್ತು ಸರ್? ಇವತ್ತಿನ ಲೆಕ್ಕ ಹಾಕಿದ್ರೆ 3,500-1,500 ರೂಪಾಯಿ ರೇಟ್ ಆಯ್ತು ಸರ್. ಒಂದು ಮರದಲ್ಲಿ ಒಂದು ಬ್ಯಾಚ್ಗೆ. ಅದು ಜೂನ್ದಲ್ಲಿ ಏನಾಯ್ತು ಸರ್? ಅದಕ್ಕೆ ಮನುಷ್ಯ ಕೂತ್ ತಿನ್ನಂತದ್ದು 1 ಕೆಜಿ ಕಾಯಿ ಮರಿ ಇವತ್ತು 1 ಕೆಜಿ ಅಕ್ಕಿ ತಿನ್ನೋಷ್ಟು ಬೆಲೆ ಬಂತು ಅದಕ್ಕೆ. ಅದರಿಂದ ರೈತ ಬೆಳಿಬೇಕು, ಆ ತರದಲ್ಲಿ ಬೆಳಿಬೇಕು. 40 ಅಡಿ ದೂರ ಇರೋದ್ರಿಂದ ಅವಕ್ಕೆ ಗಾಳಿ ವಾತಾವರಣ ಚೆನ್ನಾಗಿದೆ, ಮತ್ತೆ ನಾವು ಸಾಕದಲ್ಲಿ ಫಲವತ್ತಾಗಿದೆ. ಏನೇನು ಆರೈಕೆ ಮಾಡ್ತಾರೆ ಹೇಳಿ? ನಾನು ಹೇಳಿದ್ನಲ್ಲ ಸರ್, ದನ್ನ ಗೊಬ್ಬರ 1-8 ಮಂಕರಿ ಹಾಕ್ತಿವಿ ವರ್ಷಕ್ಕೆ. ಅದಕ್ಕೆ ವರ್ಷ ಯಾವ ಟೈಮಲ್ಲಿ ಹಾಕ್ತೀರಿ? ನಾವು ಮಾರ್ಚ್ ಟೈಮಲ್ಲಿ ಹಾಕ್ತಿವಿ. ಅಂದ್ರೆ ನೇರವಾಗಿ ಕೊಟ್ಟಿಗೆಯಿಂದ ತಗೊಂಡೋಗ ಗೊಬ್ಬರ ಹಾಕೋದು, ತಿಪ್ಪಿಯಿಂದ ಹಾಕಿರೋ ಗೊಬ್ಬರ ಅಲ್ಲ ಅದು. ಸಗಣಿನೇ ನೇರವಾಗಿ ತವಾಗಿ ಒಂದು ಮರಕ್ಕೆ ಇಷ್ಟು ಮಂಕರಿ ಹಾಕ್ಬೇಕು ಅಂದ್ರೆ ಅವರೇಜ್ ನಮಗೆ. ಅಷ್ಟು ಮಂಕರಿ ನೇರವಾಗಿ ದಿವಸ ಕೊಟ್ಟಿಗೆಯಿಂದಲೇ ಹೊತ್ತುವಾಗ ಅಷ್ಟನ್ನ ಸಾಕ್ತಾ ಇದೀವಿ ಸರ್. 8 ಮಂಕರಿ ಹಾಕ್ತಿವಿ ಒಂದು ಮರಕ್ಕೆ, ಒಂದು 4 ಅಡಿ ಬಿಟ್ಟು ದೂರಕ್ಕೆ ಹಾಕಿದ್ರೆ ಅದು ಕೆಲವಾರು ದಿವಸ ರಸ ಎಲ್ಲ ಹೋಗಿ ಚೆನ್ನಾಗಿದೆ ಸರ್. ಮರ ನೀವೇನು ಯಾವಾಗ್ಲೂ ಎಳ್ನೀರ್ ಕೊಡ್ಲಿಲ್ಲ ಅಲ್ವಾ? ಒಂದ್ಸರಿ ಕೊಟ್ಟೆ ನಾನು, ಕೊಟ್ಟು ಒಂದ್ 6 ತಿಂಗಳು ನಂಗೆ ಕಾಯಿಲ್ದಂಗಾಯ್ತು. ಒಂದ್ಸರಿ ಕೊಟ್ಟೆ ನಾನು ಆ ಟೈಮಿಂದ ನಾನು ಇನ್ನು ಜೂನ್ದಲ್ಲಿ ಎಳ್ನೀರ್ ಕೊಡಬಾರ್ದು ಅಂತಲೇ ಹೇಳ್ದ, ಗೊತ್ತಾಯ್ತು ನನ್ಗೆ ಜೂನ್ದಲ್ಲಿ ಕೊಡಬಾರ್ದು, ಇನ್ಮೇಲೆ ಫಸಲು ಬರಲ್ಲ, ಅವ್ನು ನಾವಾಗಿ ಕೊಂದಾಕ್ತಂಗಾಗುತ್ತೆ ಅಂತ ನಾನು ಎಳ್ನೀರ್ ಕೊಡಕ್ ಹೋಗಿಲ್ಲ ಸರ್ ಅದನ್ನ. ಈಗ 110 ಮರದಲ್ಲಿ ಒಂದ್ ಸಾರಿ ನೀವು ಕಾಯಿ ಕೆಡವಿದ್ರಿ ಅಂತ ಅಂದ್ರೆ ಎಷ್ಟು ಕಾಯಿ ಸಿಗುತ್ತೆ? ಒಂದ್ ಕ್ರಾಪಿ 35-40 ಸಾವಿರ ರೂಪಾಯಿ ಪ್ರಾಪ ಆಯ್ತು ಸರ್ ನಮಗೆ. ಅಲ್ಲ, ಕಾಯಿ ಎಷ್ಟು ಸಿಗುತ್ತೆ ಕಾಯಿ? ಒಂದ್ ಮರದಲ್ಲಿ ಕಡಿಮೆ ಅಂದ್ರೆ 150 ಕಾಯಿ ಬೀಳುತ್ತೆ. 150 ಕಾಯಿ ಬೀಳುತ್ತೆ ಸರ್ ಒಂದ್ ಮರದಲ್ಲಿ 105 ಕಾಯಿ ಕೆಡಬಹುದು ಸರ್. ಹ್ಮ್, 2 ತಿಂಗಳಲ್ಲಿ 1 ತಿಂಗಳಲ್ಲಿ ಯಾಕೆ ನಾನು ಪ್ರತಿ ಸರಿ ಬರ್ತಾ ಇರ್ತೇವೆ ನಾವು, ಎಳೆವೆಲ್ಲ ಕೆಡವಲ್ಲ, ಪ್ರತಿ ತಿಂಗಳಲ್ಲೂ ಬರ್ತಾ ಇರುತ್ತೆ ಕಾಯಿ. ನಾವ್ ಯಾವ ಬಂದಿರ್ತೇವೆ ಅಂತ ಗೊತ್ತಾಗುತ್ತೆ ಅಂತ ಕಾಯಿನ ಕೆಡಿಸಿ. ಒಂದ್ ಮರದಲ್ಲಿ ಅವರೇಜ್ ಒಂದ್ ವರ್ಷದಲ್ಲಿ 200 ಕಾಯಿ ಕೆಡಬಹುದು ಸರ್. 200 ಕಾಯಿ ಒಂದ್ ಮಾರ್ಕ್ ಅವರೇಜ್ ಮಾಡಬಹುದು. ಚೆನ್ನಾಗಿ ಆರೈಕೆ ಮಾಡಿದ್ರೆ 200 ಕಾಯಿ ಕೆಡಬಹುದು. ಇನ್ನು ಜಾಸ್ತಿ ಬೆಳಿಬಹುದು. ಅಂದಾಜು ಒಂದು ಮರದಲ್ಲಿ 200 ಕಾಯಿ ಕೆಡಬಹುದು ಸರ್. 200 ಕಡಿಮೆ ಕಡಿಮೆ ಅದು. ನನ್ನ ಮಾತಾಡಬೇಕು ಅಂದ್ರೆ 200 ಕಾಯಿ ಕಡಿಮೆ ಕಡಿಮೆನೆ ಅದು. ಜಾಸ್ತಿ ಬೀಳುತ್ತೆ ಸರ್, 500 ಕಾಯಿ ಕೆಡಬಹುದು ಒಂದ್ ಮರದಲ್ಲಿ. ಕಾಯಿನೇ ಮಾರ್ತಿರಲ್ವಾ, ಕೊಬ್ಬರಿ ಏನ್ ಮಾಡೋದಿಲ್ಲ ಸರ್? ನಮ್ಮ ಶೀತದ ಏರಿಯಾ ಕೊಬ್ಬರಿ ಬರಲ್ಲ, ಕಾಯಿನೇ ಕೊಡ್ಬೇಕು ಸರ್. ಕಾಯಿನೇ ಕೊಡ್ಬೇಕು, ಕಾಯಿನೇ ಕೊಟ್ಬಿಡ್ತೀನಿ, ಕಾಯಿನೇ ಕೊಟ್ಬಿಡ್ತೀನಿ. ಎಲ್ಲಿ ಮಾರಾಟ ಮಾಡ್ತೀರ ಕಾಯಿನ? ಹಾಸನ ತಗೊಂಡು ಹೋಗ್ತೀನಿ ನಾನು, ಹಾಸನ ತಗೋಗ್ತೀನಿ ಸರ್. ನಾವು ಹಾಸನ ಕೊಂಡ್ಕೊ ಕೆಜಿ ಲೆಕ್ಕ ಕೊಂಡ್ಕೊಂತಾರೆ, 70 ರೂಪಾಯಿ ಹಿಂಗೆಲ್ಲ ಮಾರಿದೀವಿ ನಾವು. ಕೆಜಿ 70 ರೂಪಾಯಿ 80 ರೂಪಾಯಿವರೆಗೂ ಮಾರಿದೀನಿ ನಾನು. 80 ರೂಪಾಯಿ ಕಾಯಿ ಕೊಟ್ಟಿದ್ದೀನಿ ಸರ್. ಮೊನ್ನೆ ಎಷ್ಟು ತಗೊಂಡೋಗಿದ್ರಿ, ಎಷ್ಟಾಯ್ತು? ಮೊನ್ನೆ ಒಂದು 15 ಕ್ವಿಂಟಲ್ ತಗೋಗಿದ್ದೆ ಸರ್. 15 ಕ್ವಿಂಟಲ್ ತಗೋಗಿದ್ದೆ, 70 ರೂಪಾಯಿ ರೇಟಲ್ಲಿ ಕೊಟ್ಟೆ. 70 ರೂಪಾಯಿ ಕೊಟ್ಟೆ ಸರ್. ಒಳ್ಳೆ ದುಡ್ಡು ಆಯ್ತು. ಒಳ್ಳೆ ದುಡ್ಡು ಆಯ್ತು ಸರ್, ಕೈಲಿ ಒಳ್ಳೆ ದುಡ್ಡು ಆಯ್ತು. ಈ ಸುಮಾರು ಒಂದು 40 ಲೋಡ್ ಗೊಬ್ಬರ ಆಗುತ್ತೆ ಅಂತ ಹೇಳಿದ್ರಿ, ಎಷ್ಟು ದನಗಳು ಸಾಕೊಂಡಿದ್ದೀರಿ? 13 ದನ ಇದೆ ಸರ್. ನಮ್ಮ 13 ದನಗಳಿದಾವೆ. ಹಾಲಿಗೋಸ್ಕರ ಸಾಕೊಂಡಿರೋದ? ಹಾಲಿಗೋಸ್ಕರ ಸಾಕು. ನಮ್ಮ ಜೀವನಕ್ಕೆ ಅಂದ್ರೆ ಮನೆ ಹತ್ರ ಇದ್ಕೊಂಡು ಮೇವಿದೆ, ಜಮೀನಿದೆ, ಅದರಿಂದ ನಾವು ಮನೆ ಹತ್ರ ಕೂತ್ಕೊಂಡ್ರೆ ನಮಗೆ ಬೇರೆ ಉಪಕಾರ ಇಲ್ಲ. ಅದ್ರಲ್ಲಿ ವಾರದ ಪೇಮೆಂಟ್ ತಿಂಗಳೆಲ್ಲ ಕಾಯ್ಬೇಕು. ಒಂದ್ ಸಂಬಳ ತಗಂತೀವಿ ಅಂದ್ರೆ ಇದು ಹಾಲಿಂದ ಹಂಗಲ್ಲ ಸರ್. 15 ದಿವಸಕ್ಕೊಂದ್ಸರಿ ಪೇಮೆಂಟ್ ಹಾಕ್ತಾರೆ. 15 ದಿವಸ ಪೇಮೆಂಟ್ ಕಡಿಮೆ ಅಂದ್ರು ನಮಗೆ 15-25 ಸಾವಿರ ರೂಪಾಯಿ ಪೇಮೆಂಟ್ ಸಿಗುತ್ತೆ ಸರ್. ಬಿಗುಸದ್ದೆಲ್ಲ ಕಳೆದ್ರೆ ನಮಗೆ ಅವರೇಜ್ 15,000 ರೂಪಾಯಿ ಬೆಳೆಯುತ್ತೆ. ನಮಗೆ ನಮ್ಮ ಮನೆ ಕೆಲಸ ಮಾಡಿ ಹಾಲು ಕರೆದಿದ್ದು ಅವು ತಿಂಡಿ ಎಲ್ಲ ತಿಂದು 15,000 ರೂಪಾಯಿ ನಮ್ಗೆ ಅವರೇಜ್ ಉಳಿಯುತ್ತೆ. ದನದಿಂದ ದನ್ನಿನಿಂದ ಯಾಕೆ ನಾವು ಬದುಕಬಾರ್ದು ಅಂತ ನಾನು ಹಸು ಸಾಕೊಂಡು ಅವ್ರಿಂದ ದಿವಸ ನಾನು ಕಡಿಮೆ 30 ಲೀಟರ್ ಹಾಕಲ್ಲ. ಒಂದ್ ಟೈಮಿಗೆ 30 ಲೀಟರ್ ಹಾಲು ಹಾಕ್ತೀನಿ. ದಿವಸ 60 ಲೀಟರ್ ಹಾಲು ಹೋಗುತ್ತೆ ಸರ್. ನಮ್ದು ದಿವಸ 60 ಲೀಟರ್ ಹಾಲು ಹೋಗುತ್ತೆ. ಎಷ್ಟು ವರ್ಷದಿಂದ ದನ ಸಾಕ್ತಾ ಇದ್ರಿ ಸರ್? ಹೆಚ್ಚು ಕಮ್ಮಿ 35 ವರ್ಷ ಆಯ್ತು ನಾವು ದನ ಸಾಕಕ್ಕೆ. ಹೌದು ಸರ್, 35 ವರ್ಷ ಆಯ್ತು. ಹಾಲು ಅವಾಗ್ಲಿಂದಲೂ ಹಾಕ್ತೀರಿ ಡೈರಿ? ಅವಾಗ್ಲಿಂದಲೂ ಡೈರಿ ಹಾಲು ಹಾಕ್ತಾ ಇದ್ದೀನಿ ಸರ್. ಅವಾಗ್ಲಿಂದಲೂ ಡೈರಿ ಹಾಲು ಹಾಕ್ತಾ ಇದ್ದೀನಿ. ಒಂದ್ ದಿವಸನೂ ತಪ್ಪಿಸಿಲ್ಲ ಅಂತ ಹೇಳ್ತಾ ಇದ್ದೀನಿ. 365 ದಿವಸಲು ಗ್ಯಾಪೇ ಇಲ್ಲ ಸರ್. 365 ದಿವಸಲು ನಾನು ಹಾಲು ಹಾಕಿದ್ದೀನಿ. ಒಂದೇ ಒಂದ್ ದಿವಸ ಹಾಲು ಇಲ್ಲ ಅಂತ ಹೇಳಿಲ್ಲ. ನಿಮ್ಮ ಹಾಲು ಫ್ಲಾಟ್ ಬಂದಿಲ್ಲ ಅಂತಲೂ ಪಾಪ ಅವ್ರು ಇವತ್ತವರೆಗೂ ನಮ್ಗೆ ಹೇಳಿಲ್ಲ. ಡಿಗ್ರಿ ಬಂದಿಲ್ಲ ಅಂತ ಹೇಳಂಗಿಲ್ಲ. ನಾನು ಅಧ್ಯಕ್ಷ ಆಗಿದ್ದೆ ಡೈರಿಗೆ. ಎಲ್ಲ ಅನುಭವ ನಂಗಿದೆ. ನಮ್ಮ ಮೈಸೂರಿಗೆ ಟ್ರೈನಿಂಗ್ ಕಳಿಸಿದ್ರು, ಮತ್ತೆ ಹಾಸನ ಡೈರಿಗೆ ಕಳಿಸಿದ್ರು, ಸಕಲೇಶ್ವರ ಕಳಿಸಿದ್ರು, ಬೆಂಗಳೂರಿಗೆ ಕಳಿಸಿದ್ರು. ಎಲ್ಲಾ ಡೈರಿನೂ ನಾನು ನೋಡಿದೆ. ಇದ್ರಲ್ಲಿ ಏನ್ ಮಾಡಿದ್ರೆ ತಪ್ಪಾಗುತ್ತೆ ಅನ್ನೋದು ಎಲ್ಲ ಅನುಭವ ಗೊತ್ತಿದೆ ಸರ್. ಅದ್ರಿಂದ ನಾನು ತಪ್ಪು ಮಾಡಕ್ ಹೋಗಿಲ್ಲ. ಆದ್ರಿಂದ ನಮ್ಮ ಹಾಲು ಯಾವತ್ತಲೂ ಅವ್ರು ನಿಮ್ ಹಾಲು ಇದಂಗ ಆಯಿದೆ ಅಂತಲೂ ಇವತ್ತು ಹೇಳಿಲ್ಲ ನನಗೆ. ಅವತ್ತಿನಲ್ಲೂ ಕೂಡ ಒಳ್ಳೆ ಇಳುವರಿ ಇದೆ ಸರ್. ನಾವು ಹಾಲು ಇನ್ನೂ ಯಾಕೆ ಮುಂದುವರಿಸಿಕೊಂಡು ಹೋಗಬಾರ್ದು ಅಂದ್ರೆ ವರ್ಷಕ್ಕೆ ಜಾಸ್ತಿ ಮಾಡ್ತಾ ಇರ್ತೀವಿ, ಕಡಿಮೆ ಮಾಡ್ತಾ ಇಲ್ಲ. ಇನ್ಮೇಲೆ ಮಾಡೋಕ್ಕಾಗಲ್ಲ, ಕಡಿಮೆ ಮಾಡಬೇಕು ಅನ್ನೋ ಮೂಮೆಂಟ್ ಅಲ್ಲಿ ಇದೆ ಸರ್. ನಮಗೂ ಏಜು ಹತ್ರ ಬರ್ತಾ ಇದೆ, ಇನ್ನು ಕೆಲಸ ಮಾಡೋಕ್ಕಾಗಲ್ಲ, ಅವನ್ನೆಲ್ಲ ಎಳೆದಾಗಲ್ಲ. ಅದಕ್ಕಾಗೋಸ್ಕರನೇ ಬೇಡ ಇನ್ನು ಕಡಿಮೆ ಮಾಡಬೇಕು ಅಂತ ಇದೀನಿ ನಾನು. ಈಗ 360 ದಿವಸನು ಹಾಲಿರಂಗ್ ನೋಡ್ಕೊಳ್ತೀನಿ ಅಂತ ಅಂದ್ರಲ್ಲ, ಹೆಂಗೆ ಅದು ಯಾವ ತರ ಮಾಡುತ್ತೆ ಅಂದ್ರೆ, ಒಂದು ಈ ಹಸು ಬಿಡಿಸ್ಕೊಂಡು ಟೈಮ್ ಬಂದಾಗ ಇನ್ನು ಬೇರೆ ಹಸುಗಳು ತಂದು ಬಿಡ್ತೀನಿ ನನಗೆ. ಆಗ ಹಾಲು ಗ್ಯಾಪ್ ಬರಲ್ಲ. ಇದು ಗಬ್ಬಾಗಿ ಕರ ಹಾಕೋವರೆಗೂ ಕಾಯಲ್ಲ. ಅದ್ ಕರ ಹಾಕೋದಕ್ಕೆ ಇನ್ನೊಂದು ಹಸು ತಂದಿರ್ತೀನಿ, ಆಗಿಂದ ಹಾಲು ಗ್ಯಾಪ್ ಸಿಕ್ಕಲ್ಲ ನಂಗೆ. ಅದು ಒಂದು ಸ್ವಲ್ಪ ಇದು ಮಾಯಿಸ್ಕೊಳ್ಳೋವರೆಗೆ ಇನ್ನೊಂದು ಯಾವ್ದಾದ್ರು ಗಬ್ಬಾಗಿ ಕರ ಹಾಕ್ಬೇಕು. ಆ ತರನು ಮಾಡ್ಕೊಂತೀವಿ ಸರ್. ಆ ತರನು ಮಾಡ್ಕೊಂತೀವಿ. ಯಾವಾಗ್ಲೂ ಸಾಮಾನ್ಯವಾಗಿ ಎಷ್ಟು ಹಸುಗಳಿರ್ತವೆ? ಸಾಮಾನ್ಯ ಅಂದ್ರೆ 10 ಕಡಿಮೆನಿರಲ್ಲ, 10 ಕಡಿಮೆ ಸದ್ಯದಿರ್ತವೆ ನಾನು. ಈಗ ಸಾಮಾನ್ಯ ಒಂದು 5 ಮಾಡ್ಕೊಂಡಿದೀವಿ, ಜಾಸ್ತಿ ಬೇಡ ಅಂತ ಒಂದು 5 ಹಸು ಮಾಡ್ಕೊಂಡಿದೀವಿ. ಒಂದು 5 ಹಸು ಇದಾವೆ. ಲತಾ ಅವ್ರೆ, ಹಸುಗಳ ಸಾಕಾಣಿಕೆ ಎಲ್ಲ ನಿಮ್ ಜವಾಬ್ದಾರಿನಾ ಅಥವಾ ಎಲ್ಲ ಸೇರ್ ಮಾಡ್ತೀರಾ ಹೆಂಗೆ? ಎಲ್ಲ ಸೇರ್ ಮಾಡ್ತೀವಿ ಸರ್. ಅವ್ರು ಇಲ್ಲ, ಅವ್ರೇನಾರು ಹೊರಗಡೆ ಹೋಗಿದಾರೆ ಅಂದಾಗ ನಾನು ಫುಲ್ ಜವಾಬ್ದಾರಿ ತಗೊಂಡು ಮೇವ್ ಹಾಕೊಂಡು ಸಗಣಿ ಎಲ್ಲ ತೆಗೆದು ಎಲ್ಲ ಮಾಡ್ತೀನಿ. ಇದ್ರೆ ಅವರು ಎಲ್ಲರೂ, ಒಬ್ರು ಮೇವ್ ಹಾಕಿರೋ ಒಬ್ರು ಸಗಣಿ ತೆಗಿತೀವಿ, ಎಲ್ಲರೂ 3 ಜನ ಸೇರಿ ಒಟ್ಟಾಗಿ ಮಾಡ್ತೀವಿ ಸರ್. ದನದಿಂದ ಏನೇನು ಕೆಲಸ ಇರುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ? ಬೆಳಗ್ಗೆಯಿಂದ ಸಂಜೆವರೆಗೂ ಅವಕ್ಕೆ ಭೂಸ ನೆನೆ ಹಾಕ್ಬೇಕು, ಭೂಸ ಕೊಡ್ಬೇಕು, ತೆಪ್ಪೆ ತೆಗಿಬೇಕು, ಅವಕ್ಕೆ ನೀರು ಕುಡಿಸ್ಬೇಕು, ಬೆಳಿಗ್ಗೆ ಸ್ನಾನ ಮಾಡಿಸ್ಬೇಕು ಅವಕ್ಕೆ. ನಾವು ಕೊಟ್ಟಿಗೆಯಿಂದ ಹೋಗುವಾಗಲೇ ಸ್ನಾನ ಮಾಡಿಸ್ಬಿಟ್ಟು ಆಚೆ ಕರ್ಕೊ ಹೋಗ್ಬಿಡ್ತೀವಿ. ಅವ್ರು ಒಬ್ರು ಸ್ನಾನ ಮಾಡಿಸಿರು, ಒಬ್ರು ದನ ಇಟ್ಕೋ ಕಟ್ಟಾಕ್ತಿವಿ. ಸ್ನಾನ ಮಾಡಿಸಿ ಅವ್ರು ಒಬ್ರು ಡೈರಿಗೆ ಹಾಲು ತಗೋಗ್ತಾರೆ, ಕಟ್ಟಾಕ್ಬಿಟ್ಟು ಆಮೇಲೆ ದನಿಗೆ ಮೇವು ಹಾಕಿ ಭೂಸ ಕೊಟ್ಟು ಅವಕ್ಕೂ ಸಮೇತ ನಾವ್ ಹೆಂಗಿರ್ಬೇಕು ಹಂಗೆ ಒಟ್ಟಲ್ಲಿ ಅರ್ವಿ ದನಿಗೆ ಒಳಿಕ್ ಬರ್ತೀವಿ. ಆಮೇಲೆ 9 ಗಂಟೆಯಿಂದ ಹೋಗಿ ಅವಕ್ಕೆಲ್ಲ ಭೂಸ ಕೊಡ್ತೀವಿ. ಭೂಸ ಕೊಟ್ಟಾದ್ಮೇಲೆ ಮೇವ್ ಹಾಕ್ತಿವಿ. ಮೇವ್ ಹಾಕ್ಬಿಟ್ಟು ನಮ್ ಕೆಲ್ಸಕ್ಕೆ ನಾವು ಹೋಗ್ತಿವಿ 10 ಗಂಟೆಯಿಂದ ತಿಂಡಿ ತಿಂದು. ಆಮೇಲೆ ಮತ್ ಮಧ್ಯಾಹ್ನ 2 ಗಂಟೆಗೆ ಬಂದು ಮತ್ತೆ ಅವಕ್ಕೂ ಮೇವ್ ಹಾಕಿ ಸಗಣಿ ಎಲ್ಲ ತೆಗೆದು ಎಲ್ಲ ರೆಡಿ ಮಾಡ್ತೀವಿ. ಮತ್ತೆ 4 ವರೆಗೆ ಮತ್ತೆ ಭೂಸ ಕೊಟ್ಟು ದನ ಎಲ್ಲ ಒಳಗೆ ಕೊಡ್ಕೊ ಬಂದು ಕಟ್ಟಾಕಿಬೇಕು, ಹಾಲು ಕರಿಯ ಮೇವೆಲ್ಲ ಬೆಳ್ಕತ್ತಿರೋ ಹೆಂಗೆ? ಮೇವೆಲ್ಲ ಮನೇಲೆ ಬೆಳೀತು ಸರ್. ನಾವು ಬೇಸಿಗೆಲೆಲ್ಲ ಪೂರ್ತಿ ಜೋಳ ಮತ್ತೆ ರಾಗಿ, ಒಂದ್ ಎಕರೆಗೆ ರಾಗಿ ಹಾಕಿದ್ದೆ ನನ್ ಮಗ. ಮೂರ್ ಟ್ರ್ಯಾಕ್ಟರ್ ರಾಗಿ ಹುಲ್ಲಾಯ್ತು. ಅದ್ನೂರ್ ಸಂಜೆ ಟೈಮ್ ಹಾಕ್ತಿವಿ, ರಾತ್ರಿನಾಗ ರಾಗಿ ಹುಲ್ಲು ಹಾಕ್ತಿವಿ, ಮಧ್ಯಾಹ್ನವ ಜೋಳ ಹಾಕ್ತಿವಿ, ಬೆಳಿಗ್ಗೆ ಮಧ್ಯಾಹ್ನವ ಒಂದ್ ಟೈಮ್ ಬೀಳುಲ್ ಹಾಕ್ತಿವಿ. ಬೀಳುಲು ಜೋಳ ಎಲ್ಲ ಅವಕ್ಕೆ ನಾವು ಚೆನ್ನಾಗ್ ಕೊಟ್ರೆ ಅವ್ ನಮಗ್ ಹಾಲು ಕೊಡ್ತವೆ. ಅವನ್ ನಾವು ಸಾಕ್ಲಿಲ್ಲ ಅಂದ್ರೆ ನಮಗ್ ಎಲ್ ಕೊಡ್ತಾವ? ಅವನ್ ನಾವು ನೋಡ್ಕೋಬೇಕು ನೀಟಾಗಿ. ಹಂಗಾಗಿ ನಾವು ಮೂರ್ ಜನ ಸೇರಿ ಮಾಡ್ತೀವಿ ಎಲ್ಲ ಕೆಲ್ಸನೇ. ಭೂಸ ಎಲ್ಲ ಏನ್ ಕೊಡ್ತೀರ ಸರ್? ಪಂಚಮುಖಿ ಭೂಸ ಮತ್ತೆ ಡೈರಿಯಿಂದ ಕೊಡ್ತಾರ, ಲಾ ಭೂಸ ಹಾಕ್ತಿವಿ, ಮತ್ತೆ ಕಡಲೆಕಾಯಿ ಹಿಂಡಿ, ಇಷ್ಟನ್ನೆಲ್ಲ ಸೌಲಭ್ಯ ಮಾಡ್ತೀವಿ ಸರ್. ಒಂದ್ ಹಸುವಿಗೆ ಮೂರೂವರೆ ಕೆಜಿ ತಿನ್ನತ್ತೆ ಒಂದ್ ಟೈಮ್, ಬೆಳಿಗ್ಗೆ ಒಂದ್ ಟೈಮ್ ಅಲ್ಲಿ. ಮತ್ತೆ ದಿವಸ 7 ಕೆಜಿ ಬೇಕು ಅದು, ಆತರ ಹಾಲು ಬರ್ಬೇಕು. 7 ರಿಂದ 8 ಲೀಟರ್ ಹಾಲು ಕರೆಯುತ್ತೆ ಒಂದ್ ಹಸು ಅಂದ್ರೆ 3.5 ಕೆಜಿ 3.5 ಕೆಜಿ ತಿನ್ಲೇಬೇಕದು. ಒಂದ್ ಕೆಜಿ ಕಡಲೆಕಾಯಿ ಹಿಂಡಿ, 1 ಕೆಜಿ ಈ ಭೂಸ, 1 ಕೆಜಿ ಪಂಚಮುಖಿ ಭೂಸ, 1 ಕೆಜಿ ಗೋಧಿ ಭೂಸ, ಒಟ್ಟು 4 ಕೆಜಿ ತಿನ್ನಂಗ್ ಆಗುತ್ತೆ ಸರ್. ಅದು 4 ಕೆಜಿ ಭೂಸ ತಿಂದ್ರೆ ಒಂದು 5 ರಿಂದ 6 ಲೀಟರ್ 8 ಲೀಟರ್ ವರೆಗೆ ಹಾಲು ಕರಿಬಹುದು ಸರ್ ಒಂದ್ ಹಸಿನಲ್ಲಿ. ಅಂದ್ರೆ ನಮ್ಮ ಅಂತ ಒಂದು ಸೀಮೆಸ್ಗಳೆಲ್ಲ ಹೆಚ್ಚಪ್ಪ ಎಲ್ಲ ಕ್ರಾಸ್ ಬಿಡಿದು. ಕ್ರಾಸ್ ಬಿಡ ಹಸಿನಲ್ಲಿ ನಾವು ನಮ್ಮ ಹವಾಮಾನ ಒಕ್ಕಳ ಅಂತ ಹಸುಗಳು ನಾವು ಇಟ್ಕೊಂಡಿರೋದು. ಜಾಸ್ತಿ ಹೆವಿ ಹಾಲು 20-30 ಲೀಟರ್ ಕೊಡೋಂತ ಹಸುಗಳು ನಾವು ಇಡಕ್ ಆಗಲ್ಲ ಸರ್. ಯಾಕೆ ಶೀತ ಇದು, ಮಳೆ ಸೋನೆ ಇಲ್ಲಿ, ಯಾವಾಗ ಹೀಟ್ ನಂಶ ಬೇಕು ಅದಕ್ಕೆ. ಹೀಟ್ ನಂಶದಲ್ಲಿ ನಾವು ಇಟ್ಕೊಳಕ್ ಆಗಲ್ಲ, ನಾವ್ ಚಳಿಲಿ ಕಟ್ತೀವಿ, ವಾತಾವರಣ ಸರಿ ಇರಲ್ಲ ಅಂತೇಳಿ ನಾವು ಎಲ್ಲ ಕ್ರಾಸ್ ಬೀಡ್ಗಳು ಇಟ್ಕೊಂಡಿರೋದು. ಅದರಿಂದ 8 ಲೀಟರ್ 9 ಲೀಟರ್ ಕರ್ಕೊಬಹುದು ಸರ್ ಒಂದ್ ಹಸಿನಲ್ಲಿ. ಅಷ್ಟು ತಿಂಡಿ ಕೊಟ್ಟರು ಅಷ್ಟು ಕರಿಬಹುದು. ಅದ್ ಏನು ಕೊಡ್ಲಿಲ್ಲ ಅಂದ್ರೆ ಮನೆ ಕಾಫಿ ಹಾಲು ಕರ್ಕೊಬಹುದು ಸರ್. ಇಷ್ಟೆಲ್ಲ ಸಗಣಿ ಹಾಕಿ ಮೇಂಟೆನೆನ್ಸ್ ಮಾಡಿದ್ರೆ ಮನೆ ಕಾಫಿ ಹಾಲು ಕರ್ಕೊಬಹುದು. ಇಷ್ಟು ಮೇಂಟೆನೆನ್ಸ್ ಮಾಡಿದ್ರೆ 8-9-10 ರವರೆಗೆ ಹಾಲು ರೀಚ್ ಆಗ್ಬಹುದು ಸರ್. ಅದು ನಮ್ಮ ಮೇವಿಗೆ, ನಮ್ಮ ವಾತಾವರಣಕ್ಕೆ ಇಷ್ಟು ಫುಡ್ ತಿಂದ್ರೆ ಅಷ್ಟು ಹಾಲು ರೀಚ್ ಆಗುತ್ತೆ ಸರ್. ಈಗ ಮೇವು ಒಣಮೇವು ಕೊಡ್ತೀರಾ ಹಸಿಮೇವು ಕೊಡ್ತೀರಾ? ಬೆಳಿಗ್ಗೆ ಒಂದ್ ಟೈಮು ಒಣಮೇವು ಕೊಡ್ತೀವಿ ಸರ್. ಮಧ್ಯಾಹ್ನ 1-12 ಗಂಟೆಗೆ ಜೋಳ ಸೈಲೇಜ್ ಮಾಡಿ ಅದನ್ನ ಮಾತೆ ಬಂದಾಗ ಸೈಲೇಜ್ ಮಾಡಿ ಅದನ್ನ ಕೆಲವರೆಲ್ಲ ಫುಡ್ ನ ಚೀಲಕ್ ತುಂಬಿ ಇಟ್ಕೊಂತಾರೆ. ನಾವು ಚೀಲಕ್ ತುಂಬಲ್ಲ ಸರ್, ನಾವು ಬೆಳಿಗ್ಗೆ ನಾವು ಸ್ವಂತ ಜಮೀನ್ ಹತ್ರ ಆಗಿರೋದ್ರಿಂದ ಅದನ್ನ ತಂದು ಗಾಡಿಲಿ ಇಟ್ಕೊಂಡು ಸೈಲೇಜ್ ಮಾಡ್ಬಿಟ್ಟು ಅದನ್ನ ಮಂಕ್ರಿ ಒಂದು ಹಸುಗೆ ಒಂದ್ 20 ಕೆಜಿ ಅವರೇಜ್ ತಿನ್ನುತ್ತೆ ಸರ್ ಒಂದ್ ಹಸು. ಮಧ್ಯಾಹ್ನ ಒಂದ್ ಟೈಮ್ ಒಂದೊಂದು 20 ಕೆಜಿ ಹಸಿ ಜೋಳನ ತಿನ್ನುತ್ತೆ, ಒಂದೊಂದುವರೆ 2 ಕೆಜಿ ಬಿಳಲು ತಿನ್ನುತ್ತೆ. ಮತ್ತೆ ನಡುವೆಲ್ಲ ನಾವು ಮೇವು ಕೊಡಲ್ಲ ಅದಕ್ಕೆ. ಈಗ ಈ ಮಧ್ಯಾಹ್ನ ಸಂಜೆ 5:30 ವರೆಗೂ ಮೇವು ಕೊಡಲ್ಲ. ಈ ಮೇವು ತಿಂದಾಯ್ತು, 2 ಗಂಟೆವರೆಗೂ ಮೇವು ತಿಂದಾಯ್ತು, ಮಧ್ಯಾಹ್ನ ಅವ್ನು ಮೇವು ಕೊಡಲ್ಲ. ಇನ್ ಯಾಕೆಂದ್ರೆ ಆರೋಗ್ಯ ಬರ್ಬೇಕಲ್ಲ ಅದಕ್ಕೆ, ಈ ಮೇವನ್ನೆಲ್ಲ ಪೂರ ಆರೋಗ್ಯ ಮಾಡ್ಕೊಂಡು ಅದು ಹಾಲು ಉತ್ಪಾದನೆ ಮಾಡ್ಬೇಕಲ್ಲ. ಅದರಿಂದ ನಡುವೆಲ್ಲ ನಾವು ಮೇವು ಕೊಡಲ್ಲ, ಸಂಜೆ 5:30 ವರೆಗೂ ಮೇವು ಕೊಡಲ್ಲ. ಹಾಲು ಕರೆದಾದ್ಮೇಲೆ ರಾಗಿ ಹುಲ್ಲು ಅಂತ ಇದೆ, ಅದು ರಾಗಿ ಹುಲ್ಲ ನೇರವಾಗಿ ರಾತ್ರಿ ಅದು ಮಲಗುವ ಟೈಮಲ್ಲಿ ರಾಗಿ ಹುಲ್ಲು ಹಾಕ್ತಿವಿ, ಆ ಹುಲ್ಲ ಮೇಯ್ಕೊಳ್ಳುತ್ತೆ. ಮತ್ತೆ ಸಗಣಿ ತೆಗೆಯೋದು ಇವೆಲ್ಲ ಮಾಮೂಲಿ ಕೆಲಸದ್ದೇ ಇರ್ತವೆ ಬಿಡಿ, ಅದನ್ನೇನು ಮಾಡೋಕ್ಕಲ್ಲ. ಅಂದ್ರೆ ಇಷ್ಟು ಹಸು 5 ಹಸು ಇದೆ ಸರ್. ಒಂದ್ 25-30 ಲೀಟರ್ ಹಾಲು ಹಾಕ್ತಿವಿ ಒಂದ್ ಟೈಮಿಗೆ, ದಿವಸ 60 ಲೀಟರ್ ಹಾಲು ಹಾಕ್ತಿವಿ. ರಾಗಿ ಹುಲ್ಲು ನೀವೇ ಬೆಳ್ಕೊತೀರ? ಕೊಂಡ್ಕೊಳ್ತೀವಿ, ಬೆಳೆದಿದ್ದೀವಿ ಸರ್. ನಮ್ದೇ ಜಮೀನ್ ಇರೋದ್ರಿಂದ ಸ್ವಂತವಾಗಿ ಬೆಳೆದಿದ್ದೀವಿ ರಾಗಿ ಹುಲ್ಲು, ನಾವು ಕೊಂಡ್ಲಕ್ ಹೋಗಿಲ್ಲ. ಇವತ್ತೊಂದು ರಾಗಿ ಹುಲ್ಲು ಕೊಂಡ್ಕತ್ತಿವಿ, ಒಂದ್ ಹೊರೆ 300 ರೂಪಾಯಿ ಹೇಳ್ತಾರೆ. ಒಂದ್ ಹೊರೆ ಒಬ್ಬ ಮನುಷ್ಯ ತೂಕವಾಗಿ ಎತ್ತ ಅಂತ ಹೊರೆ ನಾವು 300 ರೂಪಾಯಿ ಹೇಳ್ತಾರೆ. ನಾವು ಸ್ವಂತವಾಗಿ ನಮ್ ಜಮೀನಲ್ಲೇ ಬೆಳೆದು ನಾವೇ ಸ್ವಂತವಾಗಿ ಕುಯ್ದು ತಂದು ಉಟ್ಕೊಂಡಿದೀವಿ ಸರ್. ಅದನ್ನ ಚೆನ್ನಾಗಿದೆ ರಾಗಿ ಹುಲ್ಲು. ಹಾಲು ಕೊಡ್ತಾರೆ ಅಂತ ಹಸುಗಳು ಎಷ್ಟಿದಾವೆ ಈಗ? ಹಾಲು ಕೊಡ ಅಂತ ಹಸು 4 ಇದಾವೆ ಸರ್. ನಮ್ದು 4 ಇದಾವೆ. 4 ಹಸುವಿನಿಂದ ಎಷ್ಟ್ ಸಿಗುತ್ತೆ ಹಾಲು? ಒಂದು 25-28 ಲೀಟರ್ ಹಾಲು ಆಗ್ತಾ ಇದೀನಿ ಸರ್ ಒಂದೊತ್ತಿಗೆ. ಒಂದೊತ್ತಿಗೆ ಪರವಾಗಿಲ್ಲ, ಒಳ್ಳೆ ಇಳುವರಿ ಅಲ್ವಾ? ಒಳ್ಳೆ ಇಳುವರಿ ಇದೆ ಸರ್, ಏನು ತೊಂದ್ರೆ ಇಲ್ಲ. ಅಲ್ಲಿ 8-4-32 8 ಲೀಟರ್ ಬರ್ತಾವೆ ಸರ್ ಒಂದ್ ಹಸುವಿನಲ್ಲಿ. ಒಂದೊಂದು ಹಸುವಿನಲ್ಲಿ 8 ಲೀಟರ್ ಬರುತ್ತೆ. ಒಂದು 25-30 ಲೀಟರ್ ಒಂದೊತ್ತಿಗೆ ಹಾಕ್ತೀವಿ, ಹೇಳ್ಬೋದು ಸರ್. 30 ಲೀಟರ್ ದಿವಸ ಹಾಕ್ಬೋದು. 2 ಹೊತ್ತಿಂದ 60 ಲೀಟರ್ ಹಾಕ್ತೀವಿ. 70 ಲೀಟರ್ ಹಾಲು ಹಾಕ್ಬೋದು ಸರ್. 15 ದಿವಸಕ್ಕೊಂದ್ಸರಿ ಎಷ್ಟ್ ಸಿಗುತ್ತೆ ದುಡ್ಡು? 15 ದಿವಸಕ್ಕೊಂದ್ಸರಿ 25-30 ಸಾವಿರ ಸಿಗುತ್ತೆ ಸರ್. 30 ಸಾವಿರ ಸಿಗುತ್ತೆ. ಎಷ್ಟು ಖರ್ಚಾಗುತ್ತೆ ಅದರಲ್ಲಿ? ಅದ್ರಲ್ಲಿ ಒಂದು 10 ಸಾವಿರ ಖರ್ಚಾಗುತ್ತೆ ಸರ್. ಇನ್ನೊಂದು 18 ಸಾವಿರ ರೂಪಾಯಿ ಉಳಿಯುತ್ತೆ ಸರ್. 18 ಸಾವಿರ ರೂಪಾಯಿ ಉಳಿಯುತ್ತೆ. ಸಾಕಲ್ವಾ ಅಷ್ಟು ಉಳಿದ್ರೆ ಸರ್? ನಮಗೆ ಸಾಕು, ನಮ್ಮ ಇವರು 3 ಜನಕ್ಕೆ ಸಾಕು ನಮಗೆ. ಬೇರೆ ಖರ್ಚು ಈಗ ನಮಗೆ ಯಾಕೆಂದ್ರೆ ಪೆಟ್ರೋಲ್ ಖರ್ಚು, ಒಂದು ಟ್ರ್ಯಾಕ್ಟರ್ ಇದೆ, ಮತ್ತೆ ಡೀಸೆಲ್ ಖರ್ಚು, ಮತ್ತೆ ಕಾರ್ ಖರ್ಚು, 2 ಬೈಕ್ ಇದಾವೆ, ಒಂದು TVS ಇದೆ, ಮತ್ತೆ ಹಾಲು ಕರೆಯೋ ಮಿಷಿನ್, ಇವನ್ನೆಲ್ಲ ಸೌಲಭ್ಯ ಮಾಡ್ಕೊಳಕ್ಕೆ ಅವ್ರ ಖರ್ಚು ಯಾರನ್ನು ಕೇಳ್ದಂಗೆ ಅವ್ರ ಖರ್ಚು ಅವ್ರು ಮೇಂಟೈನ್ ಮಾಡ್ತಾ ಇದಾವೆ ಸರ್. ದನ್ನಿನಿಂದ ನಾವು ಮುಂದರ್ಕೊಂಡು ಸಹ ಬದುಕಿದೀವಿ. ಅವನು ಪಾದ ಪೂಜೆ ಮಾಡಿರು ನಮಗೆ ತೀರ್ದು, ಅವರಿಂದ ಒಳ್ಳೇದಾಗಿದೀವಿ ಸರ್. ನಾವು ವ್ಯವಸಾಯಕ್ಕಿಂತನೂ ದನ್ನಲ್ಲಿ ಬದುಕಿದ್ವಿ ಸರ್. ನಾವು ಹೇಳ್ಬೇಕು ಅಂದ್ರೆ ದನ್ನಲ್ಲೇ ಬದುಕಿರುತ್ತೆ ಸರ್. ನಾನು ಮಗಂಗೂ ಒಳ್ಳೆ ಆಸಕ್ತಿ ಇದೆ ಅಲ್ವಾ ವ್ಯವಸಾಯದಲ್ಲಿ? ಇದೆ ಸರ್, ಒಳ್ಳೆ ಆಸಕ್ತಿ ಇದೆ. ಅವನು ಒಳ್ಳೆ ಹುಡುಗನೇ. ಅವನೇನಾರು ಮಾಡಿ ಒಂದು ಧಾರ್ಮಾರ್ಗ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದೀವಿ. ಋಣಾನುಬಂಧಗಳು ಏನಿದಾವ ಗೊತ್ತು ನೋಡ್ಬೇಕು. ಅವ್ನು 23 ಏಜ್ ಈಗ. ಒಟ್ಟಾರೆ ಕೃಷಿ ಬದುಕು ಏನನ್ಸುತ್ತೆ? ಕೃಷಿ ಬದುಕು ಇದ್ರಂತ ಜೀವನನೇ ಇಲ್ಲ ಅನ್ಸುತ್ತೆ ಸರ್. ಇದ್ರೆ ಯಾರೋ ಒಂದು ಕೇಳಿರಲಿಲ್ಲ ಇನ್ನೊಬ್ರ ಮನೆ ಕೂಲಿಗೆ ಹೋದ್ರೆ ಯಾಕ ಮಾಡಿಲ್ಲ ಅಂತಾರೆ. ಇವತ್ ನಿನ್ ಕೆಲ್ಸಕ್ಕೆ ಬಂದು ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ. ಇದು ನಮ್ ಬಗ್ಗೆ ಏನಿಲ್ಲ ಸರ್. ಬೆಳಗ್ಗಿಂದ ನಮ್ ಕೈಲಿ ಎಷ್ಟಾಯ್ತು ಅಷ್ಟು ಮಾಡಿ ಬಂದು ಮನೇಲಿ ಕೂತ್ರು ನಮ್ಮನ್ನ ಕೇಳರಿಲ್ಲ. ಈಗ ನಮ್ ಗಮನಕ್ಕೆ ನಾವು ಹರಿಸ್ಕೊಂಡು ಹೋಗೋ ಅಂತ ಬದುಕು ಇದು. ಇವತ್ ಆ ಕೆಲಸ ಆಗಿಲ್ಲ ಅದೊಂದ್ ಗಳಿಗೆ ಮಾಡಿ ಬರೋಣ ಅಂತ ಹೇಳಿ ಹೋಗ್ತಿವಿ. ಒಂದ್ ಗಳಿಗೆ ದನ್ ಕೆಲಸ ಮಾಡ್ಬೋದು, ಲೇಬರ್ ಕರ್ಕೊಂಡ್ರಂಗಲ್ಲ. ಹೋಗ ಮರ ದನಿಗೆ ಹುಲ್ಲಾಕು ಅಂತೀವಿ, ಅವ್ನ್ ಹುಲ್ಲಾಕಿರೋ ಆಯ್ತು, ಬಿಟ್ರು ಆಯ್ತು. ಇದು ಹಂಗಿಲ್ಲ, ನಮ್ ಸ್ವಂತವಾಗಿ ಕೆಲಸ ಮಾಡೋದ್ರಿಂದ ನಮ್ಗೆ ಎಲ್ಲದ್ರಲ್ಲೂ ಸಹಜವಾಗಿ ಒಳ್ಳೇದಾಗಿದೀವಿ ಸರ್. ಸಹಜೀವಿಯಾಗಿ ಈ ದನಿನ ವ್ಯವಸಾಯನೇ ಆಗ್ಲಿ, ಕೃಷಿ ಬಗ್ಗೆನೇ ಆಗ್ಲಿ, ಲತಾ ಅವ್ರೆ, ನಿಮ್ಗೆ ಏನನ್ಸುತ್ತೆ ಕೃಷಿ ಬದುಕು? ಕೃಷಿ ಬದುಕು ಆರೋಗ್ಯ ತರುತ್ತೆ ಸರ್. ಈಗ ಹೊರಗಡೆ ಕೆಲ್ಸಕ್ಕೆ ಆಫೀಸಿಗೆ ಹೋದ್ರೆ ವೀಲ್ ಚೇರ್ ಮೇಲೆ ಕೂತ್ಕೊಂಡು ಬೆಳಗಿಂದ ಸಾಯಂಕಾಲದವರೆಗೂ ಪೆನ್ ಹಿಡ್ಕೊಂಡು ಬರ್ದು, ಈಗ ಬೆನ್ನು ಇಲ್ಲ, ಕಂಪ್ಯೂಟರ್ ಆ ಕಣ್ಣೆಲ್ಲ ಹೋಯ್ತವೆ. ನಾವೇ ಶ್ರಮಜೀವಿಗಳಾಗಿ ನಮ್ ಕೆಲ್ಸ ನಾವೇ ಮಾಡ್ಬೇಕು ಅನ್ನೋದು ನಮ್ ಮನ್ಸಲ್ಲೂ ಇರುತ್ತೆ, ನಮ್ ಆರೋಗ್ಯನು ಚೆನ್ನಾಗಿರುತ್ತೆ. ಅವರು ವಾಕ್ ಹೋಯ್ತಾರ ಸರ್, ಬೆಳಗಿಂದ ಸಂಜೆವರೆಗೂ ವಾಕ್ ಹೋಗ್ಬೇಕಂತೆ, ದಪ್ಪ ಆಗಿವಿ ಹಂಗೆ. ನಮ್ದೇನಿಲ್ಲ ಸರ್, ವಾಕ್ ನಮ್ ಜಮೀನಲ್ಲೇ ವಾಕ್ ಆಗ್ಬಿಡುತ್ತೆ ನಮ್ದು. ನಮ್ ಜೀವನ ಎಲ್ಲ ಚೆನ್ನಾಗಿದೆ, ಯಾವ ಬಿ ಪಿ ಆಗ್ಲಿ ಶುಗರ್ ಆಗ್ಲಿ ಯಾವ ಕಾಯಿಲು ಇಲ್ಲ, ನಮ್ ಆರೋಗ್ಯ ಚೆನ್ನಾಗಿದೆ, ಯಾವ್ದು ನಾವು ಚೆನ್ನಾಗಿದೀವಿ. ಆರ್ಥಿಕವಾಗೂ ಚೆನ್ನಾಗಿದ್ದೀರಾ ಅಲ್ವಾ ಶಾಂತರಾಜ್ ಅವರೇ? ಆರ್ಥಿಕವಾಗಿ ಚೆನ್ನಾಗಿದ್ವಿ ಸರ್, ನಮ್ಗೆ ಆರ್ಥಿಕವಾಗಿ ಚೆನ್ನಾಗಿದ್ದೀನಿ ನಾನು ಸರ್. ಏನು ತೊಂದ್ರೆ ಇಲ್ಲ? ಏನು ತೊಂದ್ರೆ ಇಲ್ಲ ಸರ್. ಈಗ ಎರಡನೇ ವರ್ಷದಲ್ಲಿ ನಿಮ್ದು ಹಾರ್ಟ್ ಪ್ರಾಬ್ಲಮ್ ಇದೆ ಅಂತೇಳಿ ಒಂದ್ಸರಿ ನನ್ಗೆ ಇದು ಮಾಡಿರು, ಒಂದು 280,000 ರೂಪಾಯಿನ ದುಡ್ಡು ಖರ್ಚಾಯ್ತು. ಪ್ರಾಬ್ಲಮ್ ಆಗದೋದ್ರು ನಿಮ್ದು ಹಾರ್ಟ್ ಆಗಿದೆ ಅಂದ್ರು. ಯಾಕೆ ಏನೋ ಒಂಥರ ಇದಾಯ್ತು. ಅವತ್ತಿಂದ ಇವತ್ತಿನ ನಾನು ಗುದ್ಲಿ ಕೆಲಸ ಮಾಡ್ತೀನಿ, ಹಾರ್ಟ್ ಪ್ರಾಬ್ಲಮೇ ಇಲ್ಲ ಸರ್ ನಂಗೆ. ಗುದ್ಲಿ ಕೆಲಸ ಮಾಡ್ತೀನಿ, ತೋಟ ಕೆಲಸ ಮಾಡ್ತೀನಿ, ವ್ಯವಸಾಯದ ಕೆಲಸ ಮಾಡ್ತೀನಿ, ಹೊರಗಡೆ ಟೌನ್ ಎಲ್ಲ ಓಡಾಡಿ ನಮ್ಮ ವ್ಯವಸಾಯಕ್ಕೆ ಏನ್ ಬೇಕೋ ಎಲ್ಲ ನಾವು ಇದು ಮಾಡ್ತೀವಿ. ನನ್ನ ಕೆಲಸ ನಾನು ಮಾಡ್ತಾ ಇದೀನಿ, ಹಾರ್ಟ್ ಎಲ್ಲ ಯಾವ್ದು ನೋವು ಬರಲ್ಲ ಸರ್. ನಾನು ಹಾಸನ ಹೋದ್ರು ಹೋಟ್ಲಲ್ಲಿ ಊಟ ಮಾಡಲ್ಲ, ಬಿಸ್ಕೆಟ್ ತಿನ್ಬೋದು, ಒಂದು ಟೀ ಕುಡಿಬೋದು ಅಷ್ಟು ಬಿಟ್ರೆ ಬೇರೆ ನಾನು ಹೋಟ್ಲಲ್ಲಿ ಇವತ್ತು ಊಟ ಮಾಡಲ್ಲ. ನಾನು ಮನೆಗೆ ಬಂದು ಊಟ ಮಾಡೋದು, 4 ಗಂಟೆ ಆಗಲಿ ಮನೆಗೆ ಬಂದು ಊಟ ಮಾಡೋದು. ನನ್ನ ಆರೋಗ್ಯದಲ್ಲಿ ನಾನು ಚೆನ್ನಾಗಿದ್ದೀನಿ, ಇವತ್ತು ಎದೆ ನೋವೇ ಆಗಲಿ ನನ್ನ ಯಾವ ಪ್ರಾಬ್ಲಮು ಬರಲ್ಲ. ಕೆಲವ್ರು ಹೇಳಿರಿ ನಿಮ್ಗೆ ಹಾರ್ಟು ಆ ಕೆಲಸ ಮಾಡಿಬಿಡಿ, ಇವತ್ತು ರೀ ನಾನು ಗುದ್ಲಿ ಕೆಲಸ ಮಾಡ್ತೀನಿ ಸರ್ ನೋವು ಅಂತ ನಾನು ಇವತ್ತು ಹೇಳಿಲ್ಲ. ಆರೋಗ್ಯವಾಗಿದ್ದೀನಿ ಅಂದ್ರೆ ಆಳ್ ಸಣ್ಣಾಗಿದ್ದೀನಿ ಅನ್ನೋದನ್ನು ಬಿಟ್ಟರೆ, ಆದರೂ 53 ಕೆಜಿ ಇದ್ದೀನಿ ವ್ಯವಸಾಯಕ್ಕೋಗಿ. ನನ್ನ ಆರೋಗ್ಯಕ್ಕೆ ನಾನು ಕರೆಕ್ಟಾಗಿ ಚೆನ್ನಾಗಿದ್ದೀನಿ ಸರ್, ಅದೊಂದು ತೊಂದರೆ ಇಲ್ಲ. ಒಳ್ಳೇದು ಶಾಂತರಾಜ್ ಅವರೇ, ಕೃಷಿಯನ್ನ ನಂಬಿಕೊಂಡು ಕೃಷಿಯಲ್ಲಿ ತಾವು ಚೆನ್ನಾಗಿ ಕೈಮುಟ್ಟಿ ದುಡಿದು ಒಳ್ಳೆ ಬದುಕನ್ನ ಕಟ್ಕೊಂಡಿದ್ದೀರಿ. ನಿಮ್ಮ ಅನುಭವಗಳು ಇನ್ನು ಹೆಚ್ಚಿಗೆ ಬೇಕು ಅಂತ ಹೇಳಿದ್ರೆ ನಮ್ಮ ಕೇಳುಗರು ತಮ್ಮ ಜೊತೆ ಮಾತಾಡಬೇಕು ಅಂತ ಹೇಳಿದ್ರೆ ಹೇಗೆ ಮಾತಾಡುವಂತದ್ದು? ನಿಮ್ಮ ಮೊಬೈಲ್ ನಂಬರ್ ಕೊಡ್ಬೋದಾ? ಕೊಡ್ಬೋದು ಸರ್, ಕೊಡಿ. ಹೇಳಿ, ನಂಬರ್ ಹೇಳಿ. 9632547819. ಇನ್ನೊಂದ್ಸರಿ ಹೇಳಿ. 9632547819. ಒಳ್ಳೇದು ಶಾಂತರಾಜ್ ಅವರೇ ಹಾಗೂ ಲತಾ ಅವರೇ, ಇದುವರೆಗೆ ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ. ತಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಇದುವರೆಗೆ ಕೃಷಿ ಬದುಕಿನ ಅನುಭವ ಕುರಿತಂತೆ ಆಲೂರು ತಾಲೂಕು ವಿರೂಪಾಪುರದ ರೈತ ದಂಪತಿಗಳಾದ ವಿಎಸ್ ಶಾಂತರಾಜು ಹಾಗೂ ಬಿಪಿ ಲತಾ ಅವರೊಂದಿಗಿನ ಸಂವಾದ ಕೇಳಿದಿರಿ. ಇವರೊಂದಿಗೆ ಸಂವಾದದಲ್ಲಿ ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್. ರೈತ ಬಾಂಧವರೇ, ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಸಂಗಡಿಗರೊಂದಿಗೆ ಪಿಬಿ ಶ್ರೀನಿವಾಸ್ ಮತ್ತು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಬಂಗಾರದ ಮನುಷ್ಯ ಚಿತ್ರದ ಗೀತೆಯನ್ನ ಕೇಳೋಣ. ವಿಜಯ ನಾರಸಿಂಹ ಅವರ ಸಾಹಿತ್ಯವಿರುವ ಈ ಗೀತೆಗೆ ಸಂಗೀತವನ್ನ ನೀಡಿದ್ದಾರೆ ಜಿಕೆ ವೆಂಕಟೇಶ್. ಹನಿ ಹನಿಗೂಡ್ದ್ರೆ ಹಳ್ಳ, ತೆನೆ ತೆನೆಗೂಡ್ದ್ರೆ ಬಳ್ಳ, ಹನಿ ಹನಿಗೂಡ್ದ್ರೆ ಹಳ್ಳ, ತೆನೆ ತೆನೆಗೂಡ್ರೆ ಬಳ್ಳ, ಹನಿ ಹನಿಗೂಡ್ರೆ ಹಳ್ಳ, ತೆನೆ ತೆನೆಗೂಡ್ರೆ ಬಳ್ಳ. ದೊಡ್ಡೋರ್ ಹೇಳೋ ಮಾತೆಲ್ಲ ಸುಳ್ಳಲ್ಲ ಕಣ್ಣ, ಜಾಣ ಕೇಳಣ್ಣ. ಹತ್ತು ಕಟ್ಟೋ ಬದ್ಲು ಒಂದು ಮುತ್ತು ಕಟ್ಟಿ ನೋಡು, ಹತ್ತು ಕಟ್ಟೋ ಬದ್ಲು ಒಂದು ಮುತ್ತು ಕಟ್ಟಿ ನೋಡು. ಕೇಳೋ ಗಾದೆಯ ಈ ಮಾತು ಬಾಳೋ ಹಿಂಗೆ ಯಾವತ್ತು, ಹಿಂಗೆ ಯಾವತ್ತು. ಹನಿ ಹನಿಗೂಡ್ದ್ರೆ ಹಳ್ಳ, ತೆನೆ ತೆನೆಗೂಡ್ರೆ ಬಳ್ಳ, ಹನಿ ಹನಿಗೂಡ್ರೆ ಹಳ್ಳ, ತೆನೆ ತೆನೆಗೂಡ್ರೆ ಬಳ್ಳ. ದೊಡ್ಡೋ ಹೇಳೋ ಮಾತೆಲ್ಲ ಸುಳ್ಳಲ್ಲ ಕಣ್ಣ, ಜಾಣ ಕೇಳಣ್ಣ. Hey!